ನಮ್ಮಲ್ಲಿ ಅಲ್ಲಿ ಊರಲ್ಲಿ ಬಂದು ಒಂದು 30 ಕುಂಟೆ ಇತ್ತು ಅಷ್ಟೇ ಸರ್. 30 ಕುಂಟೆ. ನೀವೆಷ್ಟು ಜನ ಮಕ್ಕಳು? 3 ಜನ ಮಕ್ಕಳು ಸರ್. ಗಂಡೆಷ್ಟು ಹೆಣ್ಣೆಷ್ಟು? ಇಬ್ರು ಹೆಣ್ಮಕ್ಳು ಒಂದು ಗಂಡ. ನೀವೇ ದೊಡ್ಡವರ? ನಾವೇ ದೊಡ್ಡವರು. 30 ಕುಂಟೆ ಜಮೀನಲ್ಲೇ ನಿಮ್ಮನ್ನೆಲ್ಲ ಬೆಳೆಸಿದ್ರೆ ನಿಮ್ಮ ತಂದೆ ತುಂಬಾ ಕಷ್ಟದಿಂದ ಬೆಳೆಸಿದಂತ ಫ್ಯಾಮಿಲಿ ಸರ್. ಅದು ಏನ್ ಬೆಳೀತಾ ಇದ್ರು 30 ಕುಂಟೆ? ಆ 30 ಕುಂಟೆಲಿ ಸ್ವಲ್ಪ ವರ್ಷಗಳ ನಾವು ಬುದ್ಧಿ ಕಂಡಾಗ ಕಬ್ಬು ಬೆಳೀತಿದ್ರು ಸರ್. ಅವರೇ ಕಡಿದು ಅವರೇ ಮರದು ಅವರೇನೆ ಎಲ್ಲ ಮಾಡೋದು ಮಾಡ್ತಾ ಇದ್ರು. ಆ ಕಷ್ಟಗಳಲ್ಲಿ ಬೇರೆಯವರಿಗೆಲ್ಲ ಕೂಲಿ ಕಂಬಳದಿಂದ ಬೆಳೆಸಿ ನಮ್ಮನ್ನ ಎಸ್ ಎಲ್ ಸಿ ಆದ್ಮೇಲೆ ಓದ್ಸಕ್ಕಾಗಿಲ್ಲ ಸರ್ ಅವ್ರ ಕೈಲಿ. ಆಗ ಮದ್ವೆ ಮಾಡ್ಬಿಟ್ರು ನಮ್ಗೆ. ನಿಮಗೆ ಓದ್ಬೇಕು ಅನ್ನೋ ಆಸೆ ಇತ್ತು? ಏನು ಓದ್ಬೇಕು ಅನ್ಕೊಂಡಿದ್ರು? ನಾನು ಓದಿದ್ರು ಒಂದು ಏನೋ ಲಾ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಲಾಯರ್ ಆಗ್ಬೇಕು ಆಗ್ಬೇಕು ಅಂತಿತ್ತು. ಯಾಕೆ ನಿಮ್ಮ ಕುಟುಂಬದಲ್ಲಿ ಯಾರು ಲಾಯರ್ ಇದ್ದಾರೆ? ಲಾ ಇರ್ಲಿಲ್ಲ, ಆದ್ರೂ ನಾನು ಅದು ಓದ್ಬೇಕು ಅನ್ನೋ ಆಸೆ ಕನ್ಸಿತ್ತು. ಆದ್ರೆ ನಮ್ಮ ಬಡತನದಲ್ಲಿ ಅದು ಓದಕ್ಕಾಗಿಲ್ಲ. ಈಗ ನಿಮ್ಮ ತಂದೆ ತಾಯಿ ಬೆಳೆ ಅಷ್ಟೇ ಬೆಳೀತಿದ್ರ ಅಥವಾ ಬೇರೆ ಜಮೀನಿಗೆ ಕೂಲಿ ಕೆಲ್ಸಕ್ಕೆ? ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು ಸರ್. 4 ಗಂಟೆ ಹಂಗೆ ಹೋಗಿ ಕಬ್ಬೆಲ್ಲ ಕಡ್ದು ಒಂದು ನಮ್ಮ ಕೆಲಸ ಇದ್ದಾಗ ನಮ್ಮ ಅದು ಮಾಡ್ತಿದ್ರು, ಅದು ಬಿಟ್ಟು ಬೇರೆಯವ್ರಿಗೂ ಕೂಲಿಗೆ ಹೋಗ್ತಾ ಇದ್ರು. ನೀವು ವ್ಯವಸಾಯದ ಕೆಲಸ ಏನಾದ್ರು ಮಾಡ್ತಾ ಇದ್ರಿ? ಅಲ್ಲಿ ಇಲ್ಲ ಸರ್, ಅಲ್ಲಿ ಒಂದು ದಿನನೂ ನಾನು ಗದ್ದೆ ಅಲ್ಲಿ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಎಸ್ ಎಲ್ ಸಿ ಓದ್ತಿದ್ದಂಗೆ ಮದುವೆ ಮಾಡಿಬಿಟ್ರು ಸರ್. ಯಜಮಾನರ ಮನೆಯಲ್ಲಿ ವ್ಯವಸಾಯದ ಕೆಲಸ? ಯಜಮಾನರ ಮನೆಗಳಲ್ಲಿ ಸ್ವಲ್ಪ ದಿನದ ಮಟ್ಟಕ್ಕೇನು ಇರಲಿಲ್ಲ. ಅವರು ಅದು ದೊಡ್ಡ ತುಂಬ ದೊಡ್ಡ ಕುಟುಂಬದಲ್ಲಿ ಇದ್ದರು. ಭತ್ತ, ರಾಗಿ ಮತ್ತು ಮನೆ ತುಂಬದ ಎಲ್ಲ ದಿನಸಿಗಳನ್ನೆಲ್ಲ ಬೆಳೀತಿದ್ರು ಆವಾಗ. ನನ್ನ ಮದುವೆಗೆ ಈಗ 22 ವರ್ಷ, 22 ವರ್ಷದಿಂದ ಎಲ್ಲ ಅವರೇ ಬೆಳೀತಿದ್ರು. ನನಗೆ ಗದ್ದೆ ವ್ಯವಸಾಯದ ಬಗ್ಗೆ ಒಂದು 10 ವರ್ಷಗಳ ಕಾಲ ಗೊತ್ತಿಲ್ಲ. ಅವ್ರು ಬೆಳೆದಂಥದ್ರಲ್ಲಿ ತಂದಂಥದ್ರಲ್ಲಿ ಅವ್ರು ಕೂಲಿನಾದ್ರೂ ಮಾಡ್ತಿದ್ರು, ಅವ್ರ ಗದ್ದೆ ಕೆಲಸನಾದರೂ ಮಾಡ್ತಿದ್ರು, ಅದರಲ್ಲೇ ನಾನು ಜೀವನ ಮಾಡ್ತಾ ಇದ್ದೆ. 10 ವರ್ಷ ಆದಮೇಲೆ ನಾನು ಸಂಘ ಸಂಸ್ಥೆಗಳ ಬಗ್ಗೆ ಸಂಘದಲ್ಲಿ ಸೇರಬೇಕು, ಅಲ್ಲಿ ತಿಳ್ಕೊಬೇಕು, 4 ಜನದ ಹತ್ರ ಸೇರಬೇಕು ತಿಳ್ಕೊಬೇಕು ಅಂತ ಹೊರಗಡೆ ಬಂದಾಗ ನಾನು ವ್ಯವಸಾಯ ಜ್ಞಾನ ಮೂಡಿ ನಾನು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಓ, ಯಾವ ಸಂಘಕ್ಕೆ ಬಂದ್ರಿ? ನಾವು ಫಸ್ಟೇ ಒಂದು ಧರ್ಮಸ್ಥಳದ ಸಂಘದಲ್ಲಿ ಬಂದಿದ್ವಿ ಸರ್. ಆನಂತರ ಧರ್ಮಸ್ಥಳ ಸಂಘಗಳಲ್ಲಿ ಜಾಸ್ತಿ ನಾನು ಪ್ರಬಂಧಕರಾಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಸರ್ ಮಧುಚಂದನ್ ಅವರು ಬಂದ್ಬಿಟ್ಟು ಕಿರಮಿಡಿ ಸಂಘ ಅಂತ ಒಂದು ಕೂಟ ಮಾಡಿದ್ರು. ಅದರಲ್ಲಿ ನನಗೆ ವ್ಯವಸಾಯದ ಬಗ್ಗೆ ತಿಳ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹಣಕಾಸಿನ ಬಗ್ಗೆ ತಿಳಿಸ್ತಾ ಇದ್ರು. ಧರ್ಮಸ್ಥಳ ಸಂಘದಲ್ಲಿ ಹೆಂಗೆ ಕೂಡಿಡಬೇಕು, ಹೆಂಗೆ ಸಂಪಾದನೆ ಮಾಡಿ ಕಟ್ಟಬೇಕು ಅನ್ನೋದು ಅಲ್ಲಿ ತಿಳ್ಕೊಂಡೆ. ಕಿರಮಿಡಿ ಸಂಘ ಅಂತ ಅದರಲ್ಲಿ ಸೇರಿ ನಾನು ಒಂದು 5 ವರ್ಷಗಳ ಅವಧಿಯಲ್ಲಿ ಯಾವ ಥರ ವ್ಯವಸಾಯ ಮಾಡಬೇಕು, ಯಾವ ಥರ ಆರ್ಗ್ಯಾನಿಕ್ಸ್ನ ಬೆಳಿಬೇಕು, ಕಾಂಪೋಸ್ಟ್ಗಳೇನು ಹಾಕ್ತೇನೆ, ಭೂಮಿನ ಹೆಂಗೆ ಇಡಬೇಕು, ಯಾವ ಥರನ ತಯಾರು ಮಾಡ್ಕೋಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ಟವ್ರು ಅವರು ಸರ್. ನಮಗೆ ಪಾಠ ಅಂತ ಶಾಲೆಯಲ್ಲಿ ಕಲಿತಕ್ಕಿಂತ ವ್ಯವಸಾಯ ಅನ್ನೋ ಪಾಠನ ಕಲ್ತಿದ್ದೀನಿ ಸರ್. ಸರಿ, ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಅವ್ರು ಹೇಳ್ತಾ ಇದ್ರು ಸಾವಯವನ ಈ ರೀತಿ ಬೆಳಿಬೇಕು, ಗದ್ದೆಗಳೆಲ್ಲ ಹಾಳು ಮಾಡ್ಕೋಬಾರ್ದು, ಮುಂದಿನ ಜನ್ರೇಷನ್ ಅಂತ ಇದ್ರೆ ನಮ್ಮ ಮಕ್ಕಳುಗಳಿಗೆ ಭೂಮಿನ ಉಳಿಸೋದು ಒಂದೇ, ಆ ಭೂಮಿನ ವಿಷಕಾರಿ ಪದಾರ್ಥಗಳನ್ನ ಹಾಕಿ ಹಾಳು ಮಾಡ್ಕೋಬಾರ್ದು, ಇದೆಲ್ಲ ಹೇಳಿದಾಗ ನನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಮಕ್ಕಳಿಗೆ ಉಳಿಸೋದು ಅಂದರೆ ಜಮೀನು ವಿಷಕಾರಿ ಇಲ್ಲದೇ ಜಮೀನ ಉಳಿಸೋಗ್ಬೋದು, ನಾವಿನ್ನೇನು ಆಸ್ತಿ ಅಂತಸ್ತನ್ನ ಉಳ್ಸೋಕ್ಕಾಗಲ್ಲ, ಸಂಪಾದನೆನು ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ನಾನು ಈ ರೀತಿ ತಿಳ್ಕೊಂಡು ಅವ್ರು ಹೇಳಿದ ರೀತಿಲಿ ಅವ್ರು ಹೇಳಿದ ಮೆಥಡಲ್ಲಿ ಸಾಕ್ತಾ ಬಂದೆ ಸರ್. ಫಸ್ಟೆಲ್ಲ ಅವ್ರು ಹೇಳಿದ್ರು 1 ಎಕರೆ ಜಮೀನಲ್ಲಿ 1 ಕುಂಟೆಗೆ 1 ಲಕ್ಷದವರೆಗೆ ತಿಂಗಳಿಗೆ ಸಂಪಾದನೆ ಮಾಡ್ಬೋದು ಅಂತಲೂ ಹೇಳಿದ್ರು ಸರ್. ಆ ಮಾತು ಸತ್ಯ ಸರ್. ಹೌದಾ? ಹೌದು. ನೀವು ಮಾಡ್ತಾ ಇದ್ದೀರಾ? ಎಸ್, ಮಾಡ್ತಿದ್ದೀನಿ ಸರ್. ಓಕೆ, ಯಾವ ರೀತಿ ಮಾಡ್ತಿದ್ದೀರಾ ಅಂತ ಕೇಳೋಣ. ಶಂಕರ್ ಅವರ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ನಾವು ಹುಟ್ಟೂರು ಕಾಗೇಳ ದೊಡ್ಡಿ. ಕಾಗೇಳ ದೊಡ್ಡಿ ಅಂದ್ರೆ ನಮ್ಮ ತಾಯಿ ಊರು ದೂರನೇ, ಆದ್ರೆ ನಾವು ಹುಟ್ಟೂರು ನಾ ಚಿಕ್ಕವರಿಂದ ಕಂಡಿರೋದು ಕಾಗೇಳ ದೊಡ್ಡಿ. ನಮ್ದು ದೊಡ್ಡ ಕುಟುಂಬ ಸರ್, ಇದುವರೆಗೂ ದೊಡ್ಡ ಕುಟುಂಬ ಅಂತ ಹೇಳ್ಕೊಳ್ಳೇಬೇಕು. ಎಷ್ಟು ಜನ ಇದ್ದೀರಿ ದೊಡ್ಡ ಕುಟುಂಬ ಅಂದ್ರೆ? ನಮ್ಮ ತಂದೆಯವ್ರಿಗೆ ಇಬ್ಬರು ಹೆಂಡತಿರು, ನಾವು ಅವ್ರಿಗೆ 3 ಜನ ಹೆಣ್ಮಕ್ಳು, ಈಗ ಒಬ್ಬ ಗಂಡ ಮಗ. ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು. ಎಲ್ಲ ಒಟ್ಟಿಗೆ ಇದ್ದೀರಾ? ಇಲ್ಲ, ಭಾಗಾಗಿ ಡಿವೈಡ್ ಆಗ್ಬಿಟ್ಟು ಎಲ್ಲ 2022 ವಿಂಗಡ ಆಗ್ಬೋದು ಸರ್. ಓಕೆ, ಈಗ ನಿಮ್ಮ ಪಾಲಿಗೆ ಜಮೀನು ಎಷ್ಟು ಬಂದಿದೆ? ನಮ್ಮ ಪಾಲಿಗೆ ಒಂದು 2 ಎಕರೆ ಜಮೀನಿದೆ. 2 ಎಕರೆ? ಏನು ಬೆಳೆ? 2 ಎಕರೆ ಜಮೀನಲ್ಲಿ ನಾವು 1 ಎಕರೆ ರೇಷ್ಮೆ ಹಾಕಿದ್ದೋ. 1 ಎಕರೆ ರೇಷ್ಮೆಯಲ್ಲಿ ನಮಗೆ ತಿರ್ಗ ಇನ್ನೊಂದು 20 ಕುಂಟೆ ಭತ್ತ, ಒಂದು 20 ಕುಂಟೆ ಕಬ್ಬು ಹಾಕೊಂಡು ಬೆಳೀತಿದ್ದೆ ಸರ್. ಹೌದಾ? ಹ್ಞೂ, 20 ಕುಂಟೆ ಭತ್ತ, 20 ಕುಂಟೆ ಕಬ್ಬು ಬೆಳೀತಿದ್ದೆ. ರೇಷ್ಮೆಯಲ್ಲಿ ಇವರು ಬೆಳೀತಿದ್ದೋ, ಆದರೆ ರೇಷ್ಮೆ ದಿನೇ ಕುಗ್ಬಿಡ್ತು, ಬೆಲೆ ಕುಗ್ಬಿಡ್ತು. ತಿರ್ಗ ರೇಷ್ಮೆಗೆ ನಮಗೆ ಬೆಳೆ ಆಗದೆ ಹೋಯ್ತು ಸರ್ ಸರಿಯಾಗಿ. ಅಂದ್ರೆ ಈಗ ರೇಷ್ಮೆ ಮಾಡ್ತಾ ಇಲ್ವಾ ತಾವು? ಇಲ್ಲ ಸರ್, ರೇಷ್ಮೆ ಬಿಟ್ಬಿಟ್ಟೆ. ಈ ಮಧುಚಂದನ್ ಸರ್ ಬಂದ್ರಲ್ಲ, ಕೀರೆಮಡಿ ಸಂಘ ಅಂತ ಮಾಡಿ ಅಂತ ನಮ್ಮ ಮನೆಯವ್ರಿಗೆಲ್ಲ ಇದು ಮಾಡೋರು. ಅಲ್ಲಿ ನಾವು ಸಂಘ ಮಾಡ್ಕೊಂಡು ಎಲ್ಲ ಕೀರೆಮಡಿ ಸಂಘ ಮಾಡ್ತಲೇ ರೇಷ್ಮೆಲ್ಲ ಕಿತ್ತಾಕ್ಬಿಟ್ಟು ಈಗ ಸಾವಯವ ಪದ್ಧತಿ ಅಂತ ನಮ್ಗೆ ಒಂದು ಐಡಿಯಾ ಕೊಟ್ಟರು. ಅದರಂತೆ ನಾವು ನಡೀತಾ ಇದ್ದೀವಿ. ಈಗ ನಿಮ್ಮ ಜಮೀನಲ್ಲಿ ಏನೇನು ಬೆಳೆ ಮಾಡ್ತೀರಿ? ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಪಾಲಕ್ಕು, ಮೆಂತ್ಯ, ಕಿಲ್ಕೀರೆ ಎಲ್ಲ ಬೆಳಿತೀವಿ. ತರಕಾರಿಗಳು, ತಂಬಾಟ ಎಲ್ಲ ಸರ್. ಓಕೆ, ಹೇಳಿ ವಸಂತ ಅವರೇ, ಏನಂತ ಹೇಳಿದ್ರೆ ನೀವು ಒಂದು ಗುಂಟೆನಲ್ಲಿ ಒಂದು ಲಕ್ಷ ಮಾಡ್ಬೋದು ಸರ್? ಹೇಳಿ ಯಾವ ರೀತಿ ಮಾಡ್ಬೇಕು. ಯಾವ ರೀತಿ ಅಂತಂದ್ರೆ, ನಮ್ ಅವರು ಹೇಳಕ್ಕೂ ಮೊದ್ಲೇ ನಾವು ರೇಷ್ಮೆಲೆ ಕುಗ್ಬಿಟ್ಟಿದ್ವಿ. ನನ್ನ ಹೇಳಿದ್ನಲ್ಲ, 10 ವರ್ಷಗಳ ಅವಧಿಲಿ 5 ವರ್ಷ ನಮ್ಮ ರೇಷ್ಮೆಗೆ, ಕಬ್ಬಿಗೆ, ಭತ್ತಕ್ಕೆ ಮೀಸಲಿಟ್ಬಿಟ್ವಿ. ನಮ್ಗೆ ಗೊತ್ತಾಗಲಿಲ್ಲ. ಅದ ಒಂದೇ ಬೆಳೆ ಬೆಳ್ದು ನಮ್ಗೆ ಏನೂ ಲಾಭನೂ ಬಂದಿಲ್ಲ. ನಾವು ಅದರಿಂದ ಏನೂ ಮಾಡೋಕ್ಕೂ ಸಾಧ್ಯನೇ ಆಗಲಿಲ್ಲ. ಒಂದೊತ್ತು ಊಟಕ್ಕೂ ತೊಂದರೆ ಸ್ಥಿತಿ ಬಂತು. ಅವಾಗ ಅವರು ಐಡಿಯಾ ಕೊಟ್ಟಾದ್ಮೇಲೆ ನಾವು ಸ್ವಲ್ಪ ಅವ್ರು ಹೇಳಿದ ಮೆಥಡು ನಮಗೆ ಇನ್ನೂ ಅರ್ಥ ಆಗಿರಲಿಲ್ಲ. ಸುಮ್ಮನೆ ನಮ್ಮ ಮೆಥಡಲ್ಲಿ ಅವರು ಈ ಥರ ಬೆಳಿಬೋದು ಅಷ್ಟೇ ಹೇಳಿದರು. ಆಗ ನಾವು ಒಂದು 2 ವರ್ಷದ ಕಾಲ ನಮ್ಮ ಇಷ್ಟ ಬಂದಂಗೆ ಚಲ್ಕಣ್ಣ ಇಷ್ಟ ಬಂದಂಗೆ ಬೆಳ್ಕೊಂಡು ಹೋಗ್ತಾ ಇದ್ದೋ. ಆಗ ನಮಗೆ ಆಳ್ಗು ಕಾಳು ಕೊಟ್ಟಲ್ಲ, ನಮಗೂ ಏನು ಲಾಭ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಮತ್ತೆ ಅವ್ರು ಏನು ಮಾಡಿದ್ರು, ಈ ಥರನೇ ಬೆಡ್ ಮಾಡಬೇಕು, ಈ ಥರನೇ ಬೆಳೆ ಹಾಕಬೇಕು, ಈ ಥರನೇ ಮಕ್ಳಿಗೆ ನರ್ಸರಿ ಪಾಠ ಮಾಡ್ದಂಗೆ ಮಾಡಿದ್ರು ನಮಗೆ. ಆವಾಗ ನಾನು ಆ ರೀತಿ ಮಾಡ್ಕೊಂಡು ಹೋದೆ. ಬೆಡ್ ಮಾಡಲಲ್ಲಿ ಬೆಳೆದು ಅದನ್ನು ಅವ್ರು ಕೊಂಡ್ಕೊಂಡು ಹೋಗೋಕ್ಕೂ ನಮ್ಮ ಹತ್ರನೂ ಬಂದರು. ತಗೊಂಡು ನಾನು ಕುತ್ತ ಜಾಗದಲ್ಲೇ ಬಂದು ತಗೊಂಡು ಹೋಯ್ತಿದ್ರು. ಆಮೇಲೆ ನಮಗೂ ಸೇಲ್ ಮಾಡಬೇಕು ಅನ್ಸಿದ್ರೆ ಮಾಡ್ತಾಯಿದ್ದೆ. ಊರಿಗೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ನಾನು ಇವಾಗ ಪರಿಚಯ ಆದೆ. ತುಂಬ ಜನಗಳ ಒಂದು ಗುಂಟೆನಲ್ಲಿ 1 ಲಕ್ಷ ಹೇಗೆ ನೀವು ಹೇಗೆ ಮಾಡಿದ್ರು ಅಂದರೆ, ನಾವು ಬೆಡ್ ಮಾಡಲಲ್ಲಿ ಎಲ್ಲರೂ ಒಂದೇ ಥರದ ತರಕಾರಿ, ಒಂದೇ ಥರದ ಸೊಪ್ಪು ಬೆಳೆದು ಒಂದು ಕುರಿ ಹಳ್ಳಿಗೆ ಬಿದ್ದಂಗೆ ಮತ್ತೆಲ್ಲ ಬೀಳ್ತಾ ಇರ್ತಾರೆ. ಇದು ತಪ್ಪು. ಅವರು ಒಂದು ದಿನಕ್ಕೆ ಒಂದು ಬೆಡ್ಡಲ್ಲಿ 25 ಥರ ಬೆಳೆಗಳನ್ನ ಬೆಳಿ ಐಡಿಯಾಸ್ ಕೊಟ್ಟರು ನಮಗೆ. ಈ ಥರ ಬೆಳಿಬೋದು, ಒಂದು ಫೇಲ್ ಆದರೂ ಒಂದರಲ್ಲಿ ಲಾಭ ಸಿಗುತ್ತೆ, ಒಂದೇ ಪದಾರ್ಥ ಎಲ್ಲ ಹಾಕಿದ್ರೆ ಏನೂ ಲಾಭ ಸಿಗಲ್ಲ ಅಂತ. ಆವಾಗ ನಾವೇನು ಮಾಡಿದ್ವಿ, ಈಗ ಕಾಲಕ್ರಮೇಣ ಅವ್ರು ಹೇಳ್ದಂಗೆ 3 ಥರ 4 ಥರ 5 ಥರ ಹಾಕೊಂಡು ಬಂದ್ವಿ. ಆಮೇಲೆ ನಮಗೆ ಫಸ್ಟ್ ಹೇಳ್ತಿದ್ದಾಗ ಕಡಿಮೆ ದುಡ್ಡು ಬಂದಿತ್ತು ನಮಗೆ. ಒಂದು 1,000 ಫಸ್ಟ್, 1,500 ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. 500, 1,000, 1,500 ಈ ಥರ ಡೈಲಿ 1,500, 2,000, 3,000 ಈ ಥರ ಸಂಪಾದನೆಗೆ ದಾರಿ ಆಯಿತು ನಮಗೆ. ಅವ್ರು ಹೇಳಿದ್ದು ಬೆಡ್ ಮಾಡಲಲ್ಲಿ ಹಾಕಿದ್ಮೇಲೆ ನಮಗೇನು ಲಾಸ್ ಆಗಿಲ್ಲ. ಓಕೆ, ಅಂದರೆ ಸಂಪಾದನೆ ಮಾಡ್ತಾ ಇದ್ದೀರಾ ನೀವು? ಸಂಪಾದನೆ ಮಾಡ್ತಾ ಇದ್ದೀನಿ. ಅಲ್ಲ ಅದೇ ಹೇಗೆ ಅಂತ, ಎಷ್ಟು ಕಂತೆ ಸೊಪ್ಪು ಸಿಗುತ್ತೆ? ಅವ್ರು ಹೇಳಿದ್ರಲ್ಲ, ಒಂದು ಬೆಡ್ ಮಾಡಲಲ್ಲಿ 25 ಥರನ ಹಾಕ್ಬೋದು. ಟೊಮೊಟೊ, ಗೆಡ್ಡೆ ತರಕಾರಿ ಒಂದು ಹಾಕ್ಬೋದು, ಸೊಪ್ಪುಗಳು ಹಾಕ್ಬೋದು, ಹಬ್ಬು ಗಿಡಗಳು, ಬಳ್ಳಿ ತರಕಾರಿಗಳು ಹಾಕ್ಬೋದು, ಗೆಡ್ಡೆ ತರಕಾರಿಗಳು ಹಾಕ್ಬೋದು, ಮತ್ತು ಗಿಡ ತರಕಾರಿಗಳು, ಇಷ್ಟು ತರಕಾರಿಗಳನ್ನ ಒಂದೇ ಬೆಡ್ಡಲ್ಲಿ ಹಾಕ್ಬೋದು. ಅಂತ್ಯದ ಒಂದು 50 ಬೆಡ್ ಮಾಡ್ಕೋಬೇಕು. ಡೈಲಿ ಒಂದೊಂದೇ ಬೆಡ್ ಖಾಲಿ ಆಗ್ತಾ ಬರುತ್ತೆ. ಒಂದು ಗುಂಟೆನಲ್ಲಿ 50 ಬೆಡ್? ಒಂದು ಗುಂಟೆ ಅಲ್ಲ, ಒಂದು ಎಕರೆಗೆ 50 ಬೆಡ್. 50-60 ಬೆಡ್ ಆಗುತ್ತೆ ಒಂದು ಎಕರೆಗೆ. ಐವತ್ತರವತ್ತು ಬೆಡ್ ಆಗುತ್ತೆ. ಆ ಡೈಲಿ ಒಂದು ಬೆಡ್ಡಲ್ಲಿ ನಾವು ಈ ಸೊಪ್ಪು ತರಕಾರಿಗಳು, ಕಟಾವು ಬಂದಂಥ ಪದಾರ್ಥಗಳನ್ನ ಮಾರ್ಕೊಂಡ್ರೆ ಜಸ್ಟ್ ಇವಾಗ 60,000 ಮಾಡ್ತಾ ಇದ್ದೀವಿ ಈಗ ತಿಂಗಳಲ್ಲಿ 60. ಮತ್ತೆ ಈ ಮುಂದಿನ ಒಂದು 2 ತಿಂಗಳೊಳಗೆ ಈಗ ಸ್ವಲ್ಪ ಮಳೆ ಅಭಾವದಿಂದ ಆಗ್ತಂಥ ತರಕಾರಿಗಳು ಒಂದೊಂದು ಹೋಗ್ತಿದೆ. ಫುಲ್ ಎಲ್ಲ ಹೋಗ್ತಿಲ್ಲ, ಒಂದೊಂದು ಹೋಗ್ತಿದೆ. ಈ ಮತ್ತೆ ಇನ್ನೊಂದು 2 ತಿಂಗಳು ಬಿಸಿಲು ಸ್ವಲ್ಪ ಜಾಸ್ತಿ ಆದಾಗ ಮತ್ತೆ ಮಳೆ ಸ್ವಲ್ಪ ಕಡಿಮೆ ಆದಾಗ ಇನ್ನೂ ಆದಾಯ ಜಾಸ್ತಿ ಮಾಡ್ಬೋದು. ಈ ಹೋದ ವರ್ಷನೂ 1 ಎಕರೆಗೆ 1 ಲಕ್ಷ ಮಾಡ್ಕೊಂಡಿದ್ದೀವಿ. ಆಗ ಅವ್ರು ಹೇಳೋದು ಮೆಥಡ್ ಮಾಡಿರಲಿಲ್ಲ. ಈ ಕಡಾ ಖಂಡಿತವಾಗ ಅವ್ರು ಹೇಳೋದು. ಆಮೇಲೆ ಹನಿ ನೀರಾವರಿ ನಮ್ಮಲ್ಲಿ ಇರಲಿಲ್ಲ. ಈಗೆಲ್ಲ ಹನಿ ನೀರಾವರಿ ಮಾಡಿಸಿ, ಬೆಡ್ ವ್ಯವಸ್ಥೆ ಮಾಡಿಸಿ, ಅವ್ರು ಹೇಳಿದ ರೀತಿಯೇ ಮೆಥಡೇ ಮಾಡ್ಕೊಬಂದ್ವಿ. ಸಂಪಾದನೆ ಜಾಸ್ತಿ, ಈಗ 1,60,000 ಮಾಡ್ತೀವಿ ಸರ್. ಹೌದಾ? ಒಂದು ತಿಂಗಳಿಗೆ 50 ಬೆಡ್ಡಿಂದ? ಇಲ್ಲ ಸರ್, ಒಂದು ತಿಂಗಳಿಗೆ ಬೆಡ್ 50 ಬೆಡ್ ಇರುತ್ತೆ. ಆದರೆ ನಮಗೆ ಖಾಲಿ ಆಗ್ತಾ ಇರೋದು ಒಂದೊಂದೇ ಬೆಡ್ ಖಾಲಿ ಆಗ್ತಾ ಇರುತ್ತೆ. ಹಾಗೆ ಹಾಗೆ ಅಂದ್ರೆ 1 ಎಕರೆನಲ್ಲಿ ನೀವು 50 ಬೆಡ್ ಮಾಡ್ತೀರಾ. ಒಂದು ತಿಂಗಳಲ್ಲಿ 1 ಬೆಡ್ ನೀವು ತರಕಾರಿ ತೆಗಿತೀರಿ. ಅದರಿಂದ ನಿಮಗೆ ತಿಂಗಳಿಗೆ 60,000 ಬರುತ್ತೆ ಡೈಲಿ. 2,000 ಸರ್. ಓಕೆ. ಶಂಕರ್ ಅವರೇ, ಬೆಡ್ ಯಾವ ರೀತಿ ಮಾಡ್ತೀರಾ ಒಂಚೂರು ಹೇಳ್ಬೋದಾ? ಬೆಡ್ಡು ಅಂದ್ರೆ ಸರ್, 3 ಅಡಿ ಮಾಡಿದೀವಿ. 3 ಅಡಿ ಅಂದ್ರೆ 3 ಅಡಿ ಆಗಲ್ಲ, ಅದು 1 ಅಡಿ ನಾಟು. ಉದ್ದ 50 ಅಡಿ, 50 ಅಡಿ ಉದ್ದ, 3 ಅಡಿ ಆಗಲ್ಲ, 1 ಅಡಿ ನಾಟು. ಸರಿ. ಅದ್ರಲ್ಲಿ 1 ಅಡಿ ಕೋಲ್ಗುದ್ಲಿ ಗೆರೆ ಹೇಳ್ಕೊಂಡು ಬೀಜ ಬಿಟ್ಕೋಬಾರ್ದು. ಬೆಡ್ಗೆ ಏನೇನು ಹಾಕ್ತೀರಾ ಅಂತ? ಮಣ್ಣು, ಗೊಬ್ಬರ? ಗೊಬ್ಬರ ಹಾಕ್ತೀವಿ ಸರ್, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಮೇಲೆ ದನಿಂದ ಗೊಬ್ಬರ, ಸಗಣಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಅದ ಸಿಂಪರಣೆ ಮಾಡ್ಬಿಟ್ಟು ಆಮೇಲೆ ಬೀಜ ಬಿಡ್ತೀವಿ. ಅಂದ್ರೆ ಮೊದಲು ನಿಮ್ಮ ಜಮೀನಿನ ಮಣ್ಣು, ಅದಕ್ಕೇನಾದ್ರು ಮರಳು ಬೆರೆಸ್ಕೋತೀರಾ? ಇಲ್ಲ ಸರ್, ಮರಳುಗಿರಲ್ಲಿ ಏನ್ ಬೆರೆಸುವಂಗಿಲ್ಲ, ಮರಳಿಗೆ ಗೊಬ್ಬರ ಮಾತ್ರ ಹಾಕೋದು ಅಷ್ಟೇ. ಅಂದ್ರೆ ಮಣ್ಣಿಗೆ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ. ಅದು ಬೆಡ್ ಮೇಲೆ, ಬೆಡ್ ವ್ಯವಸ್ಥೆಗೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ವೇಸ್ಟ್ ಆಗದಂಗೆ ಮೇಲ್ಗಡೆ ಇದ್ ಮಾಡ್ಕೊಂಡು ಇದ್ ಮಾಡ್ಬೇಕು. ಮನೇಲಿ ಜಾನುವಾರುಗಳೇನಾದ್ರು ಇದೆಯಾ? ಜಾನುವಾರುಗಳಿವೆ. ಏನೇನಿದೆ? ಒಂದು ಎರಡು ಇಲಾಖೆ ಸಿಗುವೆ, ಒಂದೆರಡು ನಾಟಿ ಸಿಗುವೆ ಸರ್. ಕುರಿ ಕೋಳಿ ಮೇಕೆ ಏನಿಲ್ವಾ? ಎಲ್ಲ ಇಟ್ಟಿದ್ದೀನಿ ಸರ್. ಮೇಕೆ ಏನೇನಿದೆ? ನಮ್ಮನೇಲಿ ಕೋಳಿ ಇದೆ, ಎರಡು ಮೇಕೆ ಇದೆ, ಒಂದು ಜರ್ಸಿ ಹಸು ಇದೆ, ಎರಡು ಮತ್ತೆ ಮಧುಚಂದನ್ ಸರ್ ಕೊಟ್ಟಿರೋದು ನಾಟಿ ಹಸು ಇದೆ. ಎಲ್ಲ ಪ್ರತಿಯೊಂದು ನಮ್ಮನೇಲಿ ಇಟ್ಟಿದ್ದೀವಿ ಸರ್. ಯಾಕಂದ್ರೆ ಹಟ್ಟಿ ಗೊಬ್ಬರ ನಿಮ್ಮನೆ ಇದೆ? ನಾನು ಹೊರಗಡೆಯಿಂದನೂ ಖರೀದಿಸಲ್ಲ. ಆಮೇಲೆ ನಿಮ್ಮ ಜಮೀನಿಗೆ ಆಗುವಷ್ಟು ಗೊಬ್ಬರ ಬರುತ್ತಾ ಅಥವಾ ನೀವು ಗೊಬ್ಬರ ಬೇರೆ ಕಡೆ ಖರೀದಿ ಮಾಡ್ತೀರಾ? ನಮ್ಮ ಹತ್ರನೇ ಸಾಕಾಯ್ತು ಗೊಬ್ಬರ. ನಿಮ್ಮ ಹತ್ರ ನಮ್ದೇ ಗೊಬ್ಬರ ಆಗುತ್ತೆ. ಎರೆಹುಳು ಏನಾದ್ರು ಸಾಕ್ತೀರಿ? ಎರೆಹುಳು ಏನು, ಎರೆಹುಳು ಗೊಬ್ಬರ ಅಂದ್ರೆ ಇದರಲ್ಲೇ ಮಾಡ್ತೀವಿ ನಾವು. ಗದ್ದೆ ಹತ್ರ ಸೊಪ್ಪು ಗಿದ್ರು ಮರ ತರ್ಗೆಲ್ಲ ಊದಿರ್ತಲ್ಲ, ಅದ್ರಲ್ಲ ಒಂದು ಗುಡ್ಡಿ ಹಾಕೊಂಡಿರ್ತೀವಿ. ಈ ಗೊಬ್ಬರ ತಗೊಂಡೋಗಿ ಒಂದು ವಾರ ಅದ್ರ ಮೇಲೆ ಹಾಕಿರ್ತೀವಿ, ಅದರಲ್ಲೇ ಎರೆಹುಳು ಉತ್ಪತ್ತಿ ಐತೆ. ತಿರ್ಗಾ ಇವಸಿ ರೇಷ್ಮೆ ಗೊಬ್ಬರ ಇರ್ತಲ್ಲ, ರೇಷ್ಮೆ ಗೊಬ್ಬರ ಅಂದ್ರೆ ನಮ್ಮ ಗೋಬರ್ ಗ್ಯಾಸ್ಗೆ ಪಕ್ಕದಲ್ಲಿ ಉಳಿನ ಮನೆ ಐತೆ, ಅದ ಸಿಂಪರಣೆ ಮಾಡ್ಸ್ಕೋತೀವಿ. ಅದರಿಂದ ವಸಿ ಅದು ಗೊಬ್ಬರ ಎಲ್ಲ ಚೆನ್ನಾಗಾಯ್ತದೆ, ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀವಿ ಮಿಕ್ಸ್ ಮಾಡ್ಕೊಂಡು. ಅಂದರೆ ಈಗ ನೀವು ಬೆಡ್ಗೆನೆ ಎಲ್ಲ ರೀತಿ ಗೊಬ್ಬರ ಹಾಕೋದು? ಹ್ಞೂ, ಬೆಡ್ಗೆನೆ ಸರ್. ಆಮೇಲೆ ಅದು ಬೆಳೆ ಬೆಳೆಯುವಾಗ ಏನೋ ಗೊಬ್ಬರ ಹಾಕಲ್ವಾ? ಇಲ್ಲ ಸರ್, ಹಾಕ್ತೀವಿ. ನಾವು ನೆಟ್ ಸರ್ಪ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಸರ್, ಅದರಲ್ಲಿ ಪ್ರಾಡಕ್ಟ್ ಬಂದೈತೆ ನಮಗೆ, ಫುಲ್ ಸಾವಯವ, ಮಿನರಲ್ ಯುಕ್ತ ಏನೂ ಇಲ್ಲ. ಅದರಲ್ಲಿ ಟಾನಿಕ್ ಇದೆ, ಆ ಟಾನಿಕ್ ನ ಖರೀದಿಸ್ತೀನಿ ಸರ್. ಇದ್ರ ಮೇಲೆ ಬೆಡ್ ಮೇಲೆ ಕೊಟ್ಟಿಗೆ ಗೊಬ್ಬರನ ಸಿಂಪಡಿಸಿರ್ತೀವಿ. ಆ ಸಿಂಪರಣೆ ಆದ್ಮೇಲೆ ಎಲ್ಲಾದು ಒಂದೊಂದು ಮುಚ್ಚಳ ಟಾನಿಕ್ ಹಾಕ್ತೀವಿ. ಒಂದು 5 ಮುಚ್ಚಳ ಟಾನಿಕ್ಗೆ ಒಂದು 10 ಲೀಟ್ರು 15 ಲೀಟ್ರು ನೀರು ಹಾಕೊಂಡು ಸಿಂಪರಣೆ ಮಾಡ್ಬಿಡ್ತೀವಿ. 5 ದಿನ, 5-6 ದಿನ ಬೆಡ್ನ ಬಿಡ್ತೀವಿ. ಆ ಬೆಡ್ಡಲ್ಲಿ ನಾವು ಹಾಕಿರೋದು ಟಾನಿಕ್ಕು ಮತ್ತು ನಾವು ಹಾಕಿರೋ ಗೊಬ್ಬರ ಎಲ್ಲ ಫುಲ್ಲು ಒಳಗಡೆ ಎಲ್ಲ ಹೋಗಿ ಗೊಬ್ಬರನ ಎಲ್ಲೂ ಹಾಳಾಗ್ದಂಗೆ ಎರೆಹುಳ ಎಲ್ಲ ಉತ್ಪಾದನೆ ಆಗಿ ಮತ್ತೆ ನಾವು ಕಲ್ಲನಾಗಿರೋದೆಲ್ಲ ಫುಲ್ಲು ಪೌಡ್ರ್ ಥರ ಆಗಿರುತ್ತೆ ಮಣ್ಣು. ನಾವು ಹಾಕಿದ ಬೆಳೆ ಅಂತೂ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ, ಯಾವುದು ಮಿನರಲ್ ಕೇಳಲ್ಲ, ಯಾವುದು ಕೇಳಲ್ಲ. ನೀರನ್ನು ಹನಿ ನೀರಾವರಿ ಮಾಡಿರೋದ್ರಿಂದ 15 ದಿನವರೆಗೂ ತೇವಾಂಶ ಇರುತ್ತೆ. ಬೆಡ್ಗೆ ಹನಿ ನೀರಾವರಿ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಶಂಕರ್ ಅವರೇ? ಸರ್, ಬೆಡ್ಗೆ ಅಂದರೆ ನಾವು ಟೇಪ್ ಥರ ಬಂದೈತೆ, ಆ ಟೇಪು 3 ಅಡಿಗೆ ಅಗಲ ಇರ್ತದಲ್ವಾ, ಮಧ್ಯದಲ್ಲಿ ಏಕನ ಬಿಟ್ಕೊಂಡು ಒಂದೇ ಬೆಡ್ ಒಂದು ಟೇಪ್ ಬಿಟ್ಟಿದ್ದೀವಿ. ಒಂದು ಆ ಬೆಡ್ಡಲ್ಲಿ ಅದು ಅತ್ತಗಿತ್ತಾಗಿ 1.5 ಅಡಿ ಆರ್ತದೆ. ಹೌದಾ? ಅದು ಬಿಟ್ರೆ 6 ಅಡಿ ಆರ್ತದೆ. 6 ಅಡಿ ಬಿಡೋಕ್ಕಾಗಲ್ಲ. ನಾವೇನಿರೋ ಬೆಡ್ ಏನೈತೆ 3 ಅಡಿ ಅರ್ತಾಗೆ 1.5 ಅಡಿ 1.5 ಅಡಿ ಸಣ್ಣ ಸಣ್ಣಾಗಿ ಇದು ಮಾಡಿರ್ತೀವಿ, ನಲ್ಲಿ ಹಾಕಿ ಇದು ಮಾಡ್ಕೊಂಡಿದ್ದೀವಿ, ಡ್ರಿಪ್ ಮಾಡ್ದಂಗ್ ಮಾಡ್ಕೊಂಡಿರ್ತೀವಿ. ಓಕೆ, ಅಂದ್ರೆ ಪ್ರತಿ ಬೆಡ್ಡಿನ ಮಧ್ಯದಲ್ಲಿ ಒಂದು ಡ್ರಿಪ್ ಲೈನ್ ಹೇಳಿರ್ತೀವಿ, ಅದು ಬೆಡ್ ಪೂರ್ತಿ ನೀರನ್ನು ಹಾಯಿಸ. ನೀರು ಹಾಯ್ಕತ್ ದಿನಕ್ಕೆ 2 ಹೊತ್ತು ಹಾಯಿಸ್ತೀರ? ಇಲ್ಲ ಸರ್, ಒಂದೇ ಟೈಮು. ಒನ್ ಟೈಮ್ ಹಾಯ್ಸ ಸಾಕು. ಅದು ವಾರದಲ್ಲಿ 1 ದಿನ ಹಾಕಿದ್ರು ತೇವಾಂಶ ಇರುತ್ತೆ ಸರ್. ಏಕೆಂದ್ರೆ ಬೆಡ್ಡು ಯಥೇಚ್ಛವಾಗಿ ಗೊಬ್ಬರನ ಹಾಕಿರ್ತೀವಿ, ಯಥೇಚ್ಛವಾಗಿ ಟಾನಿಕ್ನ 5 ದಿನದಲ್ಲಿ ಬಿಟ್ಟಿರ್ತೀವಿ. ಅದು ಯಾವುದೇ ಬೆಡ್ಡು ನೀರನ್ನ 15 ದಿನ ತಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸರ್. ಅಂದ್ರೆ ನೀರು ಸೇವ್ ಆಗುತ್ತೆ, ನೀರು ಉಳಿತಾಯ ಆಗುತ್ತೆ. ನೀವು ಮಾಡ್ತಿರೋ ಸಾವಯವ ಕೃಷಿಯಿಂದ ನೀರು ಉಳಿತಾಯ ಆಗುತ್ತೆ, ಒಳ್ಳೆ ಆರೋಗ್ಯಯುತ ತರಕಾರಿಗಳು ಸೊಪ್ಪುಗಳು ಬರುತ್ತೆ. ಆಯ್ತಮ್ಮ, ಈಗ ಒಂದು ಬೆಡ್ ಅಂದ್ರೆ ಏನೇನೆಲ್ಲ ಹಾಕ್ತಿರ ಒಂದು ಬೆಡ್ ಅಲ್ಲಿ ಶಂಕರ್ ಅವ್ರೆ? ಒಂದು ಬೆಡ್ಗೆ ಅವ್ರು ಬಿಟ್ಟಿದ್ದು ನೀವು ಹೇಳಿ. ಸಬ್ಸಿಗೆ ಸೊಪ್ಪು ಹಾಕ್ತೀವಿ ಒಂದು ಬೆಡ್ಗೆ. ಒಂದು ಬೆಡ್ಗೆ ಸಬ್ಸಿಗೆ, ಒಂದು ಬೆಡ್ಗೆ ಕೊತ್ತಂಬರಿ, ಒಂದು ಬೆಡ್ ಪಾಲಾಕು, ಒಂದು ಬೆಡ್ ಮೆಂತ್ಯ. ಈ ಥರ ನಮ್ಗೆ ಎಷ್ಟು ಒಂದೊಂದು ದಿನಕ್ಕೆ ಏನೇನು ಬೇಕು, ಒಂದು ವಾರ ಒಂದು ಕಟಾವ್ಗೆ ಆ ಥರ ಬೆಡ್ಗೆ 5 ಬೆಡ್ಗೆ ಹಾಕ್ತಾ ಇರ್ತೀವಿ ಸರ್. ಇನ್ನು ಏನಾದರೂ ಬೇರೆ ಸೊಪ್ಪು ಹಾಕ್ತೀವಿ ಸರ್? ಅದು ಆ ಬೆಡ್ಗಳಲ್ಲಿ ಸರ್, ಈಗ ಸೊಪ್ಪು ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಆ ಬೆಡ್ಗಳಲ್ಲಿ ಗಿಡ ತರಕಾರಿಗಳು ಅಂತ ಬಂದು ಸೊಪ್ಪು ಹೇಳಿ ಮೊದಲು, ಏನೇನು ಸೊಪ್ಪು ಹಾಕ್ತೀವಿ? ಸೊಪ್ಪು ಅದೇ ಸಬ್ಬಕ್ಕಿ ಅವ್ರು ಹೇಳಿದ್ರಲ್ಲ, ಸಬ್ಬಕ್ಕಿ, ಸಬ್ಬಕ್ಕಿ, ಮೆಂತ್ಯ, ಪಾಲಕು, ಕಿಲ್ಕಿರೆ ಮತ್ತೆ ಹರ್ವೆ, ಒಂದು 6 ರಿಂದ 7 ತರ ಸೊಪ್ಪು ಹಾಕೋತೀವಿ. ಹರವೆ ಅಂದ್ರೆ ದಂಟಲ್ವ? ದಂಟು. ಕಿಲ್ಕಿರೆ ಮತ್ತೆ ಕೀರೆನೂ ಬರುತ್ತೆ? ಬರುತ್ತೆ, ಎಲ್ಲಾ ತರದ್ದು ಹಾಕಿರ್ತೀವಿ. ನಿಮ್ ಸಂಘ ಇರೋದೇ ಕೀರೆಮಡಿ ಸಂಘ? ಕೀರೆಮಡಿ ಸಂಘ, ಅದನ್ನೇ ಬೆಳಿಬೇಕಲ್ಲ? ಹೌದೇ, ಬೆಳಿತಾ ಇರೋದು. ಅದನ್ನ ಫುಲ್ ಒಂದು 6 ಬೆಡ್ಗೆ ಹಾಕೋತೀವಿ ಅಂದ್ರೆ 7 ದಿನ, 7 ಬೆಡ್ಗೆ 7 ತರ ಸೊಪ್ಪು, 7 ದಿನ ಆ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಗಿಡ ತರಕಾರಿಗಳು ಹಾಕ್ತಿವಿ ಪಕ್ಕ. 2 ಅಡಿಗೊಂದು ಗಿಡ ತರಕಾರಿ ಹಾಕ್ತಿವಿ. ಆ ಗಿಡ ತರಕಾರಿ ಬಂದು ಮೆಣಸಿನ್ಕಾಯಿ, ಎಲ್ಲಾ ಬೆಡ್ಗೂನು, ಎಲ್ಲಾ ಬೆಡ್ಗೂ ಒಂದೇ ತರ ತರಕಾರಿ ಹಾಕಲ್ಲ, ಒಂದ್ ಬೆಡ್ಗೂ ಒಂದೊಂದ್ ತರ ತರಕಾರಿ. 2 ಅಡಿಗೊಂದು ಟೊಮೊಟ, 2 ಅಡಿಗೊಂದು ಮೆಣಸಿ, 2 ಅಡಿಗೊಂದು ಗಿಡ ತರಕಾರಿ, ಇದು ಮೆಣಸಿನ್ಕಾಯಿ, ಟೊಮೊಟ. ಶಂಕರ್ ಅವ್ರು ಹೇಳ್ತಾರೆ, ಬಿಟ್ಟಿದ್ದು ಹೇಳಿಯಪ್ಪ, ಇನ್ನೇನೇನು ತರಕಾರಿ ಹಾಕ್ತೀರಿ? ಕೋಸು ಹಾಕಿದ್ದೀವಿ, ಗೆಡ್ಡೆ ಕೋಸು, ಮೂಲಂಗಿ, ಬದನೆಕಾಯಿ, ಬದನೆ ಗಿಡ, ಆಗ್ಲಿ ಗಿಡ, ಅಡ್ಲಿ ಗಿಡ, ಹೀರೆ ಗಿಡ, ಎಲ್ಲ ಪ್ರತಿಯೊಂದು ಹಾಕ್ತೀವಿ ಸರ್. ಅದು ಅಂದ್ರೆ ಗಿಡ ಏನೋ ಸರಿ, ಈಗ ಬಳ್ಳಿನ ಬೆಳೆಸೋದು ಅಂದ್ರೆ ಹೇಗೆ 3 ಅಡಿ ನಿಲ್ತಾವು ಬಳ್ಳಿನ ಸರ್? ಬಳ್ಳಿ ಅಂದ್ರೆ ಏನ್ ಸರ್ ಅಂದ್ರೆ, ಈ ಸೊಪ್ಪು ಇರ್ತದಲ್ಲ, ಈ ಸೊಪ್ಪು 2 ಸತಿ ಸೊಪ್ಪು ಹತ್ತದೆ ಬಳ್ಳಿ ಹಬ್ಬಕ್ಕೆ. ಈ ಬಳ್ಳಿ ಹಬ್ಬದ ಮೇಲೆ ಈ ಸೊಪ್ಪು ಏನಂದ್ರೆ 2 ಬೆಳೆ ಬರೋದಷ್ಟೇ, ಒಂದ್ ಬೆಳೆ ತೀರೋದ್ಮೇಲೆ 2 ಬೆಳೆಗೆ ಈ ಸೊಪ್ಪು ತರಕಾರಿಗಳು ನಿಂತ್ಕೋತವೆ. ಈ ತರಕಾರಿ ಈ ಸೊಪ್ಪು ತಿರೋದ್ಮೇಲೆ ಇನ್ನೊಂದು ಬೆಡ್ ಹೋಯ್ತೀವಲ್ಲ ಅಷ್ಟೊತ್ತಿಗೆ ಈ ಸೊಪ್ಪು ತರಕಾರಿ ಎಲ್ಲ ಕಟಾವಾಗಿರ್ತದೆ. ಬಳ್ಳಿ ಬೆಳೆಸಬೇಕು ಅಂದ್ರೆ ಮೇಲ್ಗಡೆ ತಂತಿ ಹಾಕ್ತಿವಿ ಸರ್, ಅದಕ್ಕೆ ಕೆಳಗಡೆ ಕೋಲ್ಗಳನ್ನ ಕೊಡ್ತೀವಿ, ಗಳಗಳನ್ನ ಹಾಕಿ ಮೇಲ್ಗಡೆ ತಂತಿನ ಎಳಿತೀವಿ, ಕೆಳಗಡೆ ಸೊಪ್ಪು ಬೆಳೀತಾ ಇರುತ್ತೆ, ಮೇಲ್ಗಡೆ ಬಳ್ಳಿ ಹಬ್ತಾ ಇರುತ್ತೆ. ಬಿಸಿಲು ತಡಿಬೇಕು, ಆಮೇಲೆ ನಮ್ಗೆ ತರಕಾರಿಗಳು ಹಾಕ್ಬೇಕು, ನೀರ್ನು ಜಾಸ್ತಿ ತಗೊಳಂಗಿಲ್ಲ ಬೆಡ್. ಈಗ ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಏನು ಅಂತರ ಕೊಟ್ಟಿರ್ತೀರಿ? ಅದು ಮೂರಡಿಗೊಂದು ಇಟ್ಟಿರ್ತೀವಲ್ಲ ಸರ್, ಮೂರಡಿಗೊಂದು ಹಬ್ಬು ಗಿಡ ಹಾಕಿರ್ತೀವಿ, ಎರಡಡಿಗೊಂದು ಗಿಡ ತರಕಾರಿ ಹಾಕಿರ್ತೀವಿ, ಗಿಡ ತರಕಾರಿನೂ ಅದೇ ತಂತಿಗೆ ಮಧ್ಯೆ ಹಾಕಿರ್ತೀವಲ್ಲ ಎರಡಡಿಗೊಂದು, ಅದನ್ನ ಮೇಲ್ಗಡೆ ಎತ್ ಕೊಟ್ಕೋತೀವಿ, ಮತ್ತೆ ಈ ಬಳ್ಳಿನ ಮತ್ತೆ ದಾರ ಹಾಕಿ ಅದೇ ತಂತಿಲಿ ಹಬ್ಬಿಸ್ಕೋತೀವಿ ಮೇಲ್ಗಡೆ. ಅಂದ್ರೆ ನೀವು ಕೊನೆಯಲ್ಲಿ ಬಳ್ಳಿ ತರಕಾರಿ ಹಾಕ್ತೀರಿ, ಈ ಗುಡಿಸ್ಲಿಗೆ ಹಬ್ಬಿಸ್ದಂಗೆ ಆ ಕಡೆಯಿಂದ ಈ ಕಡೆಗೆ ಮಧ್ಯದಲ್ಲಿ ಓಡಾಡಕ್ಕೂ ಜಾಗ ಇರೋ ತರ ಎರಡು ಕಡೆಯಿಂದ ಬಳ್ಳಿನ ಹಬ್ಬಿಸ್ತಾರೆ. ಚಪ್ರ ಆದಂಗೆ ಆಗತ್ತೆ, ಅವೇನು ಕಾಯಿ ಬಿಡ್ತವೆ, ಅವು ಮಧ್ಯದಲ್ಲಿ ಕಟಾವ್ ಮಾಡ್ಕೋತಾ ಇರ್ತೀವಿ ಬಂದ್ ಬಂದಂಗೆ. ಓಹೋ, ಪರವಾಗಿಲ್ಲ, ಐಡಿಯಾ ಬಹಳ ಚೆನ್ನಾಗಿದೆ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 26ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿ ಉತ್ಪನ್ನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಮಧುಸೂದನ್ ಹಾಗೂ ಡಾಕ್ಟರ್ ವೈ ತಿರುಪತಯ್ಯ. ಸಂಪರ್ಕ ಸಂಖ್ಯೆಗಳು 251258 ಹಾಗೂ 251589. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 26ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿ ಉತ್ಪನ್ನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸೇರಿಸಿರಿ. ರೇಷ್ಮೆ ಐಸಿರಿ ಬೆಳೆ. ಈಗ ಸಾವಯವದಲ್ಲೇ ತಾವು ಬೆಳೆಯೋದು ಅಲ್ವಾ, ಮುಂಚೆ ನೀವೇನಾದ್ರೂ ರಾಸಾಯನಿಕ ಗೊಬ್ಬರನ ಬಳಸ್ತಾ ಇದ್ರ ಶಂಕರ್ ಅವ್ರೆ? ಇಲ್ಲ ಸರ್, ಅವ್ರು ಸೊಪ್ಪಿನ ಮಡಿಗಲ್ಲ, ನೀವು ರೇಷ್ಮೆ ರೇಷ್ಮೆ ಮಡಿಗೆ ಬೆಳೆಸ್ತಿದ್ದ ಆಗ್ತಿದ್ದ, ಕಾಂಪ್ಲೆಕ್ಸ್ ಆಗ್ತಿದ್ದ, ಯೂರಿಯಾ ಆಗ್ತಿದ್ದ ಅವಾಗ ರೇಷ್ಮೆ ಇದ್ದಾಗ. ಅವಾಗ ಅಂದ್ರೆ ನಮ್ಗೆ ಇದೆಲ್ಲ ಇನ್ನೂ ಅನುಭವ ಬಂದಿರಲಿಲ್ಲ. ಸರಿ, ಫಾರಿನಿಂದ ಅವ್ರು ಬಂದು ಯಾವಾಗ ಸಾವಯವ ಮಾಡ್ಬೇಕು ಅಂತ ಮಂಡ್ಯದಲ್ಲಿ ಇಳಿದ್ಮೇಲೆ ನಮ್ಗೆ ಸಂಘ ಸಂಸ್ಥೆಗೆ ಸಿಕ್ಕಿದ್ದವ್ರು. ಅಲ್ಲಿವರೆಗೂ ನಮ್ಗೆ ಇದೇನು ಸೊಪ್ಪನ್ನ ಬೆಳಿಬೇಕು ಅಂತ ನೀವು ಗೊತ್ತಿರ್ಲಿಲ್ಲ. ಆಯ್ತು, ಈಗ ಸೊಪ್ಪು ಬಹಳ ಏನು ವೇಗವಾಗಿ ಹಾಳಾಗುವಂತ ಪದಾರ್ಥ. ಅಲ್ಲಮ್ಮ, ಕಟಾವ್ ಮಾಡಿದ ತಕ್ಷಣ ನೀವು ಮಾರ್ಬಿಡ್ಬೇಕಲ್ಲ, ಮಾರಾಟಕ್ಕೆ ಏನ್ ವ್ಯವಸ್ಥೆ? ಮಾರಾಟಕ್ಕೆ ಸರ್ ಅವರು ಅವ್ರದೇ ಆದ ಇದರಲ್ಲಿ ಕಂಪ್ನಿಗೆ ತಗೊಂಡು ಹೋಗ್ತಾ ಇದ್ರು. ಫಸ್ಟ್ ಆಫ್ ಆಲ್ ಚಾ ಬೆಳೀತಿದ್ದಾಗ ನಾವು ಕಡಿಮೆ ಬೆಳೀತಿದ್ದಾಗ ಏನ್ ಮಾಡ್ಕೋತೀವಿ, ವಾರದಲ್ಲಿ 2 ದಿನ ಸಂತೆ ಅವರೇ ಆಯೋಜಿಸವ್ರೆ. ಎಲ್ಲಿ? ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಎಲ್ಲಿ? ಮಂಡ್ಯದಲ್ಲಿ ಕೋಟ್ ಹತ್ರ, ಕೋಟ್ ಬೋರೆ ಅಂತೀವಿ ನಾವು, ಕಲ್ಲಳ್ಳಿ ರೋಡಲ್ಲಿ, ಹಾಫ್ ಕಂಸೆ ರೋಡು ಅಂತ ಹೇಳ್ತೀವಿ, ಆ ರೋಡಲ್ಲಿ ಅವರೇ ಆಯೋಜಿಸವ್ರೆ. ಅದು ಬಂದು ಭಾನುವಾರ ಮತ್ತೆ ಬುಧವಾರ ಸರ್. ಅಲ್ಲಿ ಮಿನಿಮಮ್ ನಮ್ಗೆ 2,000-2.5 ಸಾವಿರ ವ್ಯಾಪಾರ ಆಗುತ್ತೆ. ಏನೇನ್ ಮಾಡ್ತೀರಿ ಅಲ್ಲಿ? ಅಲ್ಲಿ ಸರ್ ನಾವು ಬೆಳೆದಂತ ಮೆಣಸಿನ್ಕಾಯಿ ಏನೇ ಒಂದು ಬೆಡ್ಡಲ್ಲಿ ಸರಿ, ನೀವು ಮಾರುಕಟ್ಟೆಗೆ ಹೋದ್ರೆ ಒಂದ್ಸಲಿ ಮಾರುಕಟ್ಟೆಗೆ ಹೋದ್ರೆ ಸೊಪ್ಪುಗಳು ಎಲ್ಲಾ ತರದೂ ಸೊಪ್ಪು ಒಂದು 120 ಕಂತೆ ಸೊಪ್ಪು ಹೋಗುತ್ತೆ. ಯಾವ್ಯಾವ ತರ ಸೊಪ್ಪು? ಸಬ್ಬಕ್ಕಿ, ಮೆಂತ್ಯ, ಪಾಲಕು, ಕೀರೆ, ಹರ್ವೆ, ದಂಟು, ಎಲ್ಲಾ ತರದ್ದು ಹೋಗಿ. ತರಕಾರಿಗಳು ಏನೇನು? ಮೆಣಸಿನ್ಕಾಯಿ, ಬೆಂಡೆಕಾಯಿ, ಗೆಡ್ಡೆಕೋಸು, ಕ್ಯಾರೆಟ್, ಬೆಟ್ಟೆಟು, ಆಮೇಲೆ ಎಲೆಕೋಸು, ಎಲ್ಲಾ ತರಕಾರಿಗಳು, ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪನ್ನು ಹಾಕಿದೀವಿ, ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ನುಗ್ಗೆದು ಗಿಡ 10 ಅಡಿಗೊಂದು ಮರ ಹಾಕಿದೀವಿ. ಅಗಸೆ ಸೊಪ್ಪನ್ನು ಅಷ್ಟೇ 10 ಅಡಿಗೊಂದು ಮರ ಹಾಕಿದೀವಿ. ಎಲ್ಲಾದ್ರಿಂದ ಬಂದು ಒಂದು 2-2.5 ಸಾವಿರ ನಮ್ಗೆ ಅಲ್ಲಿ ವ್ಯಾಪಾರ ಆಗುತ್ತೆ. ಭಾನುವಾರ ಬುಧವಾರ ವಾರದಲ್ಲಿ 2 ದಿನ ಅಂದ್ರೆ ವಾರದಲ್ಲಿ ಒಂದು 10,000 ರೂಪಾಯಿನಷ್ಟು ಸೊಪ್ಪು ನೀವು ಮಾರ್ತೀರಿ ಅಂದಾಜು ಅಲ್ವಾ? ಹೌದು ಸರ್. ಅಥವಾ 5,000 ಇಲ್ಲ ಸರ್, ಆಮೇಲೆ ಸರ್ ಅದು ಅಲ್ಲಾಗುತ್ತಾ, ಮತ್ತೆ ಗಾರ್ಮೆಂಟ್ಸ್ ಅಲ್ಲಿ ನಮ್ಗೆ ಡೈಲಿ 1,200-300 ವ್ಯಾಪಾರ ಆಗುತ್ತೆ ಸರ್ ಸೊಪ್ಪು. ಗಾರ್ಮೆಂಟ್ಸ್ ಅಂದ್ರೆ ಗೆಜಲ್ಗೆರೆ ಹತ್ರ ಒಂದು ದೊಡ್ಡ ಗಾರ್ಮೆಂಟ್ಸ್ ಐತೆ, 3,000-4,000 ಜನ ಕೆಲಸ ಮಾಡ್ತಾರೆ ಅಲ್ಲಿ. ಆ ಗಾರ್ಮೆಂಟ್ಸ್ಗೆ ಸರ್ ತರಕಾರಿಗಳು ಕೊಡಲ್ಲ, ತರಕಾರಿ ಏನಿದ್ರು ಸಾವಯವಕ್ಕೆ, ಮತ್ತೆ ನಮ್ಮ ಹಳ್ಳಿ ಮೇಲೆ ನಮ್ಮ ಬೆಳಿಗ್ಗೆ ಎದ್ದು ನಮ್ಮರೆಯವರು ವ್ಯಾಪಾರಕ್ಕೆ ಹೋಯ್ತಾರೆ ಸರ್. ಕೇಳೋಣ ಶಂಕರ್ ಅವ್ರು, ಎಲ್ಲೆಲ್ಲಿ ಹೋಗ್ತಿರಪ್ಪ? ನಾವು ಹಳ್ಳಿ ಮೇಲೆ ಹೋಯ್ತೀವಿ ಸರ್. ಹಳ್ಳಿ ಮೇಲೆ ಎಲ್ಲಿ? ಕನ್ಲಿ, ನಮ್ಮೂರ ಹತ್ರ ಕನ್ಲಿ ಐತೆ, ಕನ್ಲಿ ಪಕ್ಕ ಅಮರಳ್ಳಿ, ಮುಚ್ಚಿಲ್ಗೆರೆ, ಈ ಮೂರರಲ್ಲೇ ನಾವು ಬೆಳೆದಂತ ಸೊಪ್ಪನ್ನ ಎಲ್ಲ ಕಿತ್ಕೊಂಡು ಕ್ಲೀನಾಗಿ ಕಟ್ಕೊಂಡು ಸಾಯಂಕಾಲ ಮಡಿಕೊಂಡು ಬೆಳಿಗ್ಗೆ ಎದ್ದು ಮಾರ್ತೀವಿ. ಸೈಕಲ್ ಅಲ್ಲ, ಸ್ಕೂಟರ್ ಅಲ್ಲಿ ಸರ್. ಸ್ಕೂಟರ್ ಅಲ್ಲಿ ಅಲ್ಲಿ ಡೈಲಿ 1,500 2000 ಆಯ್ತು. ನೀವು ಬೆಳೆದಿರೋದು? ಬೆಳೆದಿರೋದು ನಾನೇ ಹೋಲ್ದು ಮಾರ್ತೀನಿ. ತರಕಾರಿನೂ ಮಾರ್ತೀರಾ ಅಥವಾ ಬರೀ ಎಲ್ಲ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಸೇರ್ಸ್ ಮಾರ್ತೀನಿ. ಅಂದ್ರೆ ಒಂದು ಚೀಲದಲ್ಲಿ ಇಟ್ಕೊಂಡು ಹೊಟ್ಟೋಗ್ತೀವಿ? ಇಲ್ಲ, ತೊಟ್ಲು ಕಟ್ಕೊಂಡು ಎಲ್ಲನೇ ಇದು ಮಾಡ್ಕೊಳ್ತೀವಿ. ಐಟಮ್ ಬೇರೆ ಬೇರೆ ಬ್ಯಾಗ್ ಹಾಕೊಂಡು ಸುತ್ತ ನೆತ್ತಾಕೊಂಡು ಮಾಮೂಲಿ ವ್ಯಾಪಾರ ಥರ ಮಾಡ್ತೀವಿ. ಪರವಾಗಿ, ಅಂದ್ರೆ ಪ್ರತಿ ದಿವಸ ನಿಮ್ಮ ವ್ಯಾಪಾರ? ವ್ಯಾಪಾರ ನಂದು. ನೀವೇನು ವ್ಯಾಪಾರಕ್ಕೆ ಹೋಗಲ್ವಾ? ನಾನಿಲ್ಲ ಸರ್, ಎಲ್ಲ ರೆಡಿ ಮಾಡಿ ನನ್ನೆಲ್ಲ ಜೋಡಿಸಿ ಮನೆಯಿಂದ ನೀಟ್ ಮಾಡಿ ಕಳಿಸ್ತೀನಿ ಸರ್. ಮನೇಲೆಲ್ಲ ನನ್ನ ಕೆಲಸ ಇರುತ್ತಲ್ಲ, ಹಾಲು ಕರಿದು, ಕಸ ಸುರಿದು, ಕೋಳಿ ಎಲ್ಲ ನೋಡ್ಕೊಳ್ಳೋದು. ಮನೆಯಲ್ಲಿ ಸುಮಾರು ಹತ್ತು ಗಂಟೆ ಗಂಟ ಮನೆ ಕೆಲಸ, ಅವೆಲ್ಲ ನೋಡ್ಕೊಳ್ಳೋದು, ತಿಂಡಿ ಕೊಡೋದು, ಹಾಲು ಕರೆಯೋದೆಲ್ಲ ಕೆಲಸ ಇರುತ್ತೆ ಸರ್ ನನಗೆ. ಮಕ್ಕಳೆಷ್ಟು ಜನ ವಸಂತ? ನಮ್ಗೆ ಒಬ್ಬರೇ ಮಗಳು ಸರ್. ಮಗಳು ಏನು ಮಾಡ್ತಾಳೆ? ಅವಳು ಏರೋನಾಟಿಕಲ್ ಇಂಜಿನಿಯರ್ ಕೊಡ್ತಿದ್ದೀನಿ ಸರ್. ಓಹೋ, ಪರವಾಗಿಲ್ಲಮ್ಮ. ಎಲ್ಲಿ ಓದ್ತಾ ಇದ್ದಾರೆ? ಅವರು ಬೆಂಗಳೂರು ಕಾಲೇಜಲ್ಲಿ ಓದ್ತಿದ್ದಾರೆ ಸರ್. ಸಂತೋಷ. ಈಗ ವಸಂತ ಅವರೇ, ಸೊಪ್ಪನ್ನು ಬೆಳೆದು ಮಾರಾಟ ಮಾಡಿ ಆದಾಯ ಗಳಿಸ್ತಾ ಇದ್ದೀನಿ ಅಂತ ತಾವು ಹೇಳ್ತಾ ಇದ್ದೀನಿ ಅಲ್ವಾ? ಅಂದರೆ ಈಗ ಒಂದು ತಿಂಗಳಲ್ಲಿ 60,000 ಸಂಪಾದನೆ ಮಾಡ್ತೀನಿ ಅಲ್ವಾ? ಖರ್ಚು ಎಷ್ಟಾಗಿರುತ್ತೆ? ಖರ್ಚು ಬಂದು ಸರ್, ನಾವೆಲ್ಲ ಮಿನರಲ್ನ ಬಳಸ್ತಿದ್ದಾಗ ನಮಗೆ, ಅದೇ ರೇಷ್ಮೆ ಬೆಳೀತಿದ್ದಾಗ ನಮ್ಗೆ 5,000 ಸಿಗೋದು ಕಷ್ಟ ಸರ್. ತಿಂಗಳು ಪೂರ್ತಿ ಕಾದದ್ರು 5,000 ಸಿಗೋದೇ ಕಷ್ಟ ಆಗ್ತಿತ್ತು ಸರ್. ಈ ಸೊಪ್ಪಿಗೆ ಎಷ್ಟು ಖರ್ಚಾಗುತ್ತೆ? ಈ ಸೊಪ್ಪಿಗೆಲ್ಲ ಖರ್ಚಾಗುತ್ತೆ ಒಂದು 5,000 ಖರ್ಚಾಗುತ್ತೆ ಸರ್. ಅಂದ್ರೆ 55,000 ಆದಾಯ ಆಗುತ್ತೆ ಸರ್. ಅದೇ ಪೆಟ್ರೋಲು ಊರ್ದು ಖರ್ಚು, ಅದೇ ಪೆಟ್ರೋಲು ಮತ್ತೆ ಸೊಪ್ಪು ಬೀಜಗಳು ಹಾಕೋದು, ಅದಕ್ಕೆಲ್ಲ ಕೆಲಸ ಮಾಡೋ ಕಾಳುಗಳೆಲ್ಲ ತಗೋದು, ಒಂದು 10,000 ಖರ್ಚಾಗುತ್ತೆ ಸರ್. ಮಿನಿಮಮ್ ತಿಂಗಳಲ್ಲಿ 50,000 ಉಳಿಸ್ಬೋದು ಸರ್. ನೀವು ಬೆಳಿತಿರಲ್ಲ, ಈ ಉತ್ಪನ್ನಗಳ ಬೀಜನ ಎಲ್ಲಿಂದ ಖರೀದಿ ಮಾಡ್ತೀರಿ? ಮೈಸೂರಿಂದ. ಮೈಸೂರಲ್ಲಿ ಮಾರ್ಕೆಟ್ ಅಲ್ಲಿ ತಗೊಂಡಿದ್ವಿ ಸರ್. ಎಲ್ಲಿ ಮಾರ್ಕೆಟ್ ಅಂದ್ರೆ? ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರ ಇದ್ರೈತಲ್ಲ, ಅಲ್ಲಿ ತಗೊಂಡೈತಿ ಸರ್. ಹೌದಾ? ಹೌದು ಸರ್. ಓಕೆ. ಅಂದ್ರೆ ಅಲ್ಲಿ ಅಂದ್ರೆ ಕಮ್ಮಿ ಬೀಳ್ತದೆ. ನಮ್ಮ ಮಂಡ್ಯದಲ್ಲಿ 1 kg ₹300 ₹250 ತಗೋತಾರೆ. ಇಲ್ಲಿ ಬಂದು ಒಂದು ತಗೊಂಡವ್ರೆ, ಒಂದ್ಸತಿ ನಾವು 5,000 ಮಾಲ್ ತಗೊಂಡವ್ರೆ, ನಮ್ಗೆ ಒಂದು 2,000 ಸೇವ್ ಆಯ್ತದೆ. ಇಲ್ಲಿ ಇಲ್ಲಿ 190 ರೂಪಾಯಿ 180 ರೂಪಾಯಿ kg ಬೀಜ ಬೀಳುತ್ತೆ. ಅಂದ್ರೆ ತರಕಾರಿ ಸೊಪ್ಪು ಬೀಜ ಏನ್ ಬೇಕು ಅದೆಲ್ಲದನ್ನು ಮೈಸೂರಿಂದ ತಗೊಂಡಿದ್ದೀವಿ ಅಲ್ವಾ ಸರ್? ಮಂಡ್ಯದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಜಾಸ್ತಿ ಸರ್ ಅಲ್ಲಿ. ಓಕೆ. ತಿಂಗಳಿಗೆ ಒಂದ್ಸರಿ ತಗೊಂಡು ಹೋಗ್ತೀರಾ? ಹಾಂ, ತಿಂಗಳಿಗೆ ಒಂದ್ಸರಿ ತಗೊಂಡೈತಿ. ಅಲ್ಲಿ ಕಟಾವ್ ಆದಂಗೆ ನಮ್ ಬೀಜ ತೀರದ್ಮೇಲೆ ಬಂದ್ ಬಂದ್ ತಗೊಂಡೈತಾ ಇರ್ತೀವಿ. ಇಲ್ಲಿ ಬರ್ತಾ ಇರ್ತೀವಿ. 5,000 ಬಂಡವಾಳ ಸರ್, ಮಿನಿಮಮ್ ಇಲ್ಲಾಂದ್ರೆ ಒಂದು 6 ಬರುತ್ತೆ ಬೀಜ. ಹೌದಾ? ಈಗ ನಿಮ್ದು ಒಂದು ಎಕರೆಗೆ ಅಷ್ಟು ಮಾಡಿ ಒಂದೇ ಸರಿ ತಯಾರು ಮಾಡಿರ್ತೀರಾ ಅಥವಾ? ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ ಸರ್. ಆ ಬೆಡ್ಗಳನ್ನ ಒಂದು 7 7 ಸರ್, ಮತ್ತೆ 7 7 ಇರುತ್ತೆ ಸರ್. ಹಾಗೆ ಈಗ ಒಂದು ಬೆಡ್ಡಿಂದು ಇದೆಲ್ಲ ಮುಗಿದೋಯ್ತು ಅಂತ ಇಟ್ಕೊಳ್ಳಿಯಪ್ಪ. ಹೌದು ಸರ್. ಆಮೇಲೆ ಏನು ಮಾಡ್ತೀರಿ? ಬಳ್ಳಿ ತರಕಾರಿ ಇರ್ತದಲ್ಲ. ಅಲ್ಲ ಸರ್, ಮುಂದೆ ಬೆಡ್ಡಲ್ಲಿ ಇರುತ್ತಲ್ಲ ಸರ್. ಮುಂದೆ ಬೆಡ್ಡಲ್ಲಿ ಇರ್ತದೆ. ಈಗಾಗಲೇ ಇದು ಹಾಕಿದೀವಲ್ವಾ, ಮತ್ತೆ 5 ಇನ್ನೂ 7 ಬೆಡ್ ರೆಡಿ ಮಾಡಿರ್ತೀವಿ. ನಿಮ್ಮದು ಶಂಕರ್ ಅವ್ರು ಕೇಳ್ತೀನಿ ತಡೀರಿ. ನಿಮ್ಮದು ಈಗ ಒಂದು ಬೆಡ್ಡಲ್ಲಿ ಎಲ್ಲದು ಖಾಲಿ ಆಯ್ತಪ್ಪ? ಖಾಲಿ ಆಯ್ತದೆ. ಈಗ ಮತ್ತೆ ಅದನ್ನ ಮತ್ತೆ ಆಗದ್ ಬಿಟ್ಟು ಇನ್ನೊಂದ್ಸರಿ ಬೆಡ್ ಮಾಡ್ತೀವಿ? ಇಲ್ಲ ಇಲ್ಲ ಸರ್, ಅದೇ ಬೆಡ್ಗೆನೆ. ಇಲ್ಲ, ಅದೇ ಬೆಡ್ಗೆನೆ. ಈ ಸೊಪ್ಪು ಕಟಾವ್ ಆಯ್ತಾ ಇದೆ, ಹಂಗೆ ನೆಕ್ಸ್ಟ್ ಇನ್ನೊಂದ್ ಬೆಡ್ ಇರ್ತದೆ. ಸೊಪ್ಪಿಗೆ ಇನ್ನೊಂದ್ ಬೆಡ್ ಹೋಗ್ತದೆ, ಇನ್ನೊಂದ್ ಬೆಡ್ ಆಲ್ರೆಡಿ ಇರ್ತದೆ. ಸರಿ, ತಿರ್ಗಿ ಇದೇ ಮಾಡ್ತಿದ್ವಿ, ಸೊಪ್ಪು ತಿರೈತಿ, ಪಕ್ಕದಲ್ಲಿ 1 ಗೆರೆ ಬಿಟ್ಟಿರ್ತೀವಲ್ಲ, ಈ ಗ್ಯಾಪ್ ಅಲ್ಲಿ ತಿರ್ಗ ಇಂಚರ ರೆಡಿ ಮಾಡ್ಕೊಂಡಿರ್ತೀವಿ. ಆಯ್ತು. ಕೈ ಕೋಲ್ಗುದ್ಲಿ ಕೆರೆಸಿ ಅದು ದೋಳು ಮಾಡ್ಕೊಂಡಿದ್ದು, ಈ ಸೊಪ್ಪು ತೀರೋದಿಟ್ಟಿಗೆ ಇದು ಬಿಟ್ಟಿರ್ತೀವಿ. ಇದು ಸಣ್ಣ ಬಂದಿರ್ತದಲ್ಲ, ನೆಕ್ಸ್ಟ್ ಇನ್ನೊಂದ್ ಬೆಡ್ ಅಲ್ಲಿ ಕೀಳ್ತಾ ಇರ್ತೀವಿ. ತಿರ್ಗ ಆ ಬೆಡ್ ತಿರೋದ್ಮೇಲೆ ಇನ್ನೊಂದ್ ಬೆಡ್ ಇರ್ತದೆ. ಅಂದ್ರೆ ನೀವು ಬೆಡ್ ಮಾಡ್ಕೊಂಡ್ಬಿಟ್ರೆ ಅದು ಪರ್ಮನೆಂಟ್, ಯಾವಾಗ್ಲೂ ಇರುತ್ತೆ. ಯಾವಾಗ್ಲೂ ಇರುತ್ತೆ ಸರ್. ಒಂದ್ಸಲ ಮಾಡ್ಬಿಟ್ರೆ ಸರ್, 10 ಕಾಲ ಏನು ಮುಟ್ಟಂಗಿಲ್ಲ ಅದನ್ನ. ಎಲ್ಲಾನು ಕೈಗೆಲ್ಸನೆ ಮಾಡ್ಬೇಕು, ಏನ್ ದನ ಅದು ಏನು ಹೋಗಂಗಿಲ್ಲ. ನಾವ್ ಅಷ್ಟೇ ಕೆಲಸ ಮಾಡ್ತೀವಿ ಸರ್. ಬಂದ್ರು ಕಳೆನು ನಾವಿಬ್ರೆ ಕೀಳ್ತೀವಿ ಸರ್, ನಾವೇ ಇದೀವಲ್ಲ. ಹಾಗದ್ದೆ ಕೆಲ್ಸನೂ ನಮ್ದೇ ಸರ್. ಅದೇ ಒಳ್ಳೇದು. ಈಗ ಸೊಪ್ಪು ತರಕಾರಿ ಹೇಳಕ್ ತುಂಬಾ ಸುಲಭ, ಸುಲಭ ಬೆಳೆಯೋದ್ ಕಷ್ಟ. ಬೆಳೆಯೋದ್ ಕಷ್ಟ, ನೀವೇ ಬೆಳೆಯೋದ್ ಕಷ್ಟ ತುಂಬಾ ಸುಲಭ ಹೇಳಕ್ಕೆ. ಆದ್ರೆ ನಾವು ಬೆಳೀತಾ ಇದೀವಿ. ಹೆಂಗ್ ಬೆಳಿತೀರಿ ಹೇಳಿ, ನಂಗೆ ಒಂಚೂರು ಹೇಳ್ಕೊಡಿ ಹೆಂಗ್ ಬೆಳೆಯೋದು? ಖುಷಿಯಾಗಿ ಬೆಳಿತಾವೆ, ಅದೇ ನಾವ್ ಹೇಳ್ತಾ ಇದೀವಿ. ಇದೇ ತರ ಮಾಡ್ಬೇಕು, ಅವರು ಡ್ಯೂಟಿ ಮುಗಿಸ್ಕೊ ಬರ್ತಾರೆ. ಅಲ್ಲಮ್ಮ, ಕೆಲಸ ಅಲ್ಲ, ನಾನೀಗ ಒಂದು ನೀವು ಗೊಬ್ಬರ ಹಾಕ್ತೀರ ಅಲ್ವಾ? ಗೊಬ್ಬರ ಅಂದ್ರೆ ನಿಮ್ಮನೆ ಹಟ್ಟಿ ಗೊಬ್ಬರ. ಈಗ ಹುಳ ಮತ್ತೆ ರೋಗಗಳು ಬರ್ತಾವಲ್ಲ, ನಾನು ಹೇಳ್ತೀನಿ ನೋಡಿ ಸರ್. ಅದಕ್ಕೆ ಸರ್, ನಾಟಿ ಹಸಿಂದು ಗಂಜಲ ಕರ್ಪೂರ ಮತ್ತೆ ಬೇನ್ಸಪ್ಪ 5 ಮುಂಜಾಗ್ರತೆಗೆ ನೆನೆ ಹಾಕೊಂಡಿರ್ತೇವೆ. ಕೆಚ್ಚಿ ಒಂದ್ ನಿಮಿಷ, ಏನೇನು ಹೇಳಿ ಇನ್ನೊಂದ್ಸರಿ? ಕರ್ಪೂರ. ಕರ್ಪೂರ ಅಂದ್ರೆ ಅದು ದೇವ್ರಿಗೆ ಹಚ್ಚೋದು. ಕರ್ಪೂರ ಮತ್ತೆ ಗಂಜಲ ಸುದು, ಅಲ್ಲಿಂದ ಬಿಟ್ರೆ ಬೇನ್ ಸೊಪ್ಪು, ಅಷ್ಟನ್ನ ಕೆಚ್ಚಿ ಪ್ರಮಾಣದಲ್ಲಿ ಹಾಕ್ತೀರಿ. ಅದ ಸರ್, ಒಂದು ಒಂದು 5 ಗಂಜಲಕ್ಕೆ ಒಂದು ಇಲ್ಲ ಅಂತಂದ್ರೆ 1 ಸೊಪ್ಪು ಹಾಕಿರ್ತೇವೆ. ಮತ್ತೆ ಕರ್ಪೂರನ ಒಂದು 1/2 ಮೇಲೆ ಹಾಕಿರ್ತೀನಿ ಸರ್. ಅದ ಕೆಚ್ಚಿ ಒಂದು ಡಬ್ಬಲ್ ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನ ಗಾಳಿ ಹೊಡೆದ ಮುಚ್ಚಿಟ್ಟು 5 ಆದ್ಮೇಲೆ ಚೆನ್ನಾಗಿ ಎಲ್ಲಾನು ಮಾಡಿ ಟಾನಿಕ್ ಮಾಡಿ ಇಟ್ಕೋತೀನಿ, ಸೋಸ್ಕೊಂಡು ಇಟ್ಕೋತೀವಿ. ಆದರೂ ಸ್ವಲ್ಪ ಕೈ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಬೇವಿನ ಎಣ್ಣೆನ ಮಿಕ್ಸ್ ಮಾಡ್ತೀವಿ, ಅದು ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ಪ್ರೇ ಮಾಡ್ತೀವಿ ಹುಳುಗೆ. ಒಟ್ಟಿನಲ್ಲಿ ಅದು ಹುಳ ಬರಲಿ ಬರದೆ ಇರಲಿ ಮುಂಜಾಗ್ರತೆಗೆ 12 ದಿನದಿಂದ 15 ದಿನದ ಒಳಗೆ ಒಂದ್ಸಲ ಸ್ಪ್ರೇ ಮಾಡ್ತೀವಿ. ಅಂದ್ರೆ ಅದನ್ನ ಒಂದು ನೇರವಾಗಿ ಹಾಗೆ ಸಿಂಪರಣೆ ಮಾಡ್ತೀರಾ ಅಥವಾ ನೀರಿನ ಜೊತೆ? ನೀರಿನ ಜೊತೆ ಮಾಡ್ಬೇಕು ಸರ್. ಒಂದ್ ನೀರ್ ಒಂದ್ ಲೀಟರ್ಗೆ, ಒಂದ್ ಲೀಟರ್ಗೆ 5 ಲೀಟರ್ ನೀರ್ ಹಾಕ್ಬೇಕು ಸರ್. ಅದನ್ನ 1 ಲೀಟರ್ ತಗೊಂಡ್ರೆ, ಗಂಜಲದ್ದು 1 ಲೀಟರ್ ತಗೊಂಡ್ರೆ 5 ಲೀಟರ್ ನೀರ್ನ ಮಾಡಿ ನಾವು ಔಷಧಿ ಪಂಪ್ ಅಲ್ಲೇ ಸ್ಪ್ರೇ ಮಾಡ್ತೀವಿ ಸರ್. ಅದು ಒಂದೇನಾ ಅಥವಾ ಬೇರೆ ಇನ್ನೂ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದು ಅಷ್ಟೇ ಮಾಡ್ತೀವಿ. ನಾನು ನೆಟ್ಸರ್ಪ್ ಕಂಪ್ನಿಲಿ ಇದೀನಲ್ಲ, ಸಾವಯವ ಕೃತ ಕರೆಕ್ಟ್ ಸಾವಯವದಿಂದನೇ ಬಂದಿರುವಂತ ಟಾನಿಕ್ಗಳನ್ನ ತಗೊಂಡು ಗಿಡ ಡೆವಲಪ್ ಆಗ್ಲಿಕ್ಕೆ ಬಳಸ್ತೀನಿ ಸರ್. ಇನ್ನೇನಾದ್ರು ಮಾಡ್ತೀರಾ ಶಂಕರ್ ಅವರೇ? ತಿರ್ಗಾ ಅವಕ್ಕೆ ಹುಳ ಹೊಡಿತವೆ ಅಂತಂದ್ರೆ ತಿರ್ಗಾ ಚೆಂಡು ಒಂದು ಗಿಡ ತಂದಿದ್ದೀವಿ, ಸುತ್ತ ಚೆಂಡು ಒಂದು ಗಿಡ ಹಾಕಿದ್ದೀವಿ. ಆ ಹುಳ ಹೊಡಿಕೆ ಬಂದಾಗ ಆ ಗಮನಕ್ಕೆ ಅಲ್ಲೋಗಿ ಕೂತ್ಕೊತದೆ ಅದು, ಈ ತರಕಾರಿ ಗಿಡಕ್ಕೆ ಹೋಗಲ್ಲ. ಅಂದ್ರೆ ನೀವು ನೋಡಿದಿರಾ? ಹಾ ಸರ್. ತರಕಾರಿ ಬೀಳೋವೆಲ್ಲ ಚೆಂಡು ಹೋಗೋ ಕೂತಿರ್ತಾವ ಸರ್? ಮುಂದಾಗಿ ಹೇಳಿದ್ರು ಅವರು, ತರಕಾರಿ ನೆಟ್ ಮೇಲೆ ಸುತ್ತ ಹೂವಿನ ಗಿಡ ಹಾಕಿ ಹೇಳ್ಕೊಡೋದು. ಸರಿ, ನೀವು ಚೆಂಡು ಬೆಳೆದಿದ್ದೀರಲ್ಲ, ತೆಳ್ಳಗೆ ತಂದು ಹಾಕಿ ಸುತ್ತ ಹಾಕಿದಿರಾ? ಹುಳ ಹೋಗಿ ಚೆಂಡು ಮೇಲೆ ಕೂತ್ಕೊಳ್ಳೋದು ನಿಮಗೆ ಗಮನಿಸಿದೆ? ಬದನೇ ಗಿಡದಲ್ಲಿ ಎವಿ ಹುಳ ಬಂದಿತ್ತು, ಅದ್ರ ಪಕ್ಕ ಚೆಂಡು ಹಾಕಿದ್ವಿ. ಅದು ಈಗ ಬದನೇ ಗಿಡದಲ್ಲಿ ಸ್ವಲ್ಪ ಹುಳ ಕಡಿಮೆ ಆಗೈತೆ, ಚೆಂಡುವಲ್ಲಿ ಹುಳ ಕೂತೈತೆ. ಅಂದ್ರೆ ಈಗ ಚೆಂಡು ಅಲ್ಲಿ ಹುಳ ಇದ್ರೆ ಅದನ್ನ ಹಾಗೆ ಇರಕ್ ಬಿಟ್ಬಿಡ್ತೀರಾ ಹುಳನೆಲ್ಲ? ಅಥವಾ ಇಲ್ಲ ಸರ್, ಅದು ಏನ್ ಹುಳ ಇರುತ್ತೆ ಅದನ್ನ ಕಟಾವ್ ಮಾಡ್ಬಿಟ್ಟು ಒಂದು ರಾಸಿಲ್ ಹಾಕ್ಬಿಡ್ತೀವಿ, ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತೀವಿ. ಗೊಬ್ಬರ ಮಾಡ್ಬೋದಲ್ವಾ ಬೆಂಕಿ? ಮತ್ತೆ ಎಲ್ಲ ಅದು ವಿಷಪೂರಿತ ಆಗುತ್ತೆ ಸರ್ ಅದು ಸತ್ತ ಮೇಲೆ, ಹಾಗಾಗಿ ಅಲ್ಲಿರೋ ಹುಳನ ನಾಶ ಮಾಡ್ತೀವಿ. ಇನ್ನೇನಾದ್ರು ಕಲ್ತ್ಕೊಂಡಿದ್ದೀರಾ? ಇನ್ನೇನಿಲ್ಲ. ಹುಳ ಕೀಟ ಹತೋಟಿ ಮಾಡಕ್ಕೆ ಒಂದ್ ಚೆಂಡು ಹಾಕತ್ತೀರಿ, ಇನ್ನೊಂದ್ ಮೇಡಮ್ ಹೇಳಿದ್ರು ಒಂದ್ ಕಷಾಯ ಮಾಡ್ಕತ್ತೀವಿ, ಅದೇ ಕಷಾಯದಿಂದ ಆಗ ಇದು ಮಾಡ್ಕೋಬಹುದು ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಈಗ ಬದನೆಕಾಯಿಗೆ ಕಾಯಿ ಕೊರಿಯೋ ಹುಳ ಬರ್ತದೆ? ಬರ್ತದೆ ಅಂತ ಒಂದ್ ತೆಳ್ಳ. ಅದು ಸರ್ ಅವ್ರು ಕೇಳ್ತಾರೆ, ನಾವು ಹೇಳ್ತೀವಿ ತರಕಾರಿ ತಗೊಂಡು ಹೋದಾಗ ಒಂದು ಹುಳ ಇದೆ ಅಂತ ಹೇಳ್ತಾರೆ. ಸಾವಯವ ಹೆಂಗ್ ಕಂಡು ಹಿಡಿಯೋದು? ಮೀನಿ ಔಷಧಿನ ಬಳಸಿದ್ರೆ ಹುಳ ಒಂದು ಬರಲ್ಲ, ಆ ಸಾವಯವ ಆಗಲ್ಲ. ಅದು ಹುಳ ಇರೋ ಪದಾರ್ಥನ ತೆಗೆದ್ಬಿಟ್ಟು ಹಾಕಿ ಅಂತಾನು ಹೇಳ್ತೀವಿ ಸರ್. ಅಂದ್ರೆ ತಾವು ಹೇಳೋದು ಹುಳ ಇದ್ರೆ ಸಾವಯವ, ಅದ್ ಸಾವಯವನೇ ಸರ್. ಈಗ ಜಾಸ್ತಿ ಅಂದ್ರೆ ಹುಳ ಹೊಡಿತದೆ ಅಂದ್ರೆ ಸ್ವಲ್ಪ ಹೊಡೆದಿರ್ತದೆ. ಈಗ ಗೊತ್ತಿರೋರು ಬರ್ತಾರೆ, ಏ ಸಾವಯವ ಅಂದ್ಮೇಲೆ ಹುಳ ಹೊಡೆದಿರ್ತದೆ ಕಣ, ಒಂದೊಂದು ಏನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಗೊಂಡೋಗ್ತಾರೆ. ಈ ಒಬ್ಬೊಬ್ರು ಏ ಹುಳ ಹೊಡ್ಬಿಡದೆ ಅಂದ್ಬಿಟ್ಟು ಹೋಯ್ತಾರೆ ಅಷ್ಟೇ. ಈಗ ಇನ್ನೊಂದು ವಿಚಾರ ಇದೆ, ಈಗ ನೀವು ಮನೆ ಗೊಬ್ಬರನೇ ಹಾಕೋತೀರಿ, ಮನೆ ಔಷಧಿನೇ ಹೊಡಿತೀರಿ ಅಂತಂದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಸಾಮಾನ್ಯವಾದ ಒಂದು ಭಾವನೆ, ನಿಮ್ಗೆ ಆತರ ಏನಾದ್ರು ಅನ್ಸಿದ್ಯಾ? ಇಲ್ಲ, ಏನಿಲ್ಲ, ಆತರ ಏನಿಲ್ಲ. ನಾವು ಬೀಜ ಬಿಡೋದ್ರಲ್ಲಿ ನಮ್ಗೆ ಇಳುವರಿನೇ ಗೊತ್ತಾಯ್ತದೆ. ಈ ಬೀಜ ಮಾಡ್ತೀವಲ್ಲ ಭೂಮಿಗೆ, ಅವಾಗ ಎಷ್ಟು ಬೀಜ ಹಾಕಿರ್ತೀವಿ ನಮ್ಮ ಒಂದು ಲೈನ್ಗೆ ಆಗ್ಲೇ ಗೊತ್ತಾಗೈತೆ. ನಮ್ಗೆ ಒಂದು ಕೆ ಜಿ ಬೀಜ ಹಾಕಿ ಎಷ್ಟು ಕಂತೆ ಸೊಪ್ಪು ಬೆಳೆದೀವಿ ಅಂತ ಇಳುವರಿಗೆ ಗೊತ್ತಾಯ್ತದೆ ಅವಾಗ. ಹೇಳಮ್ಮ. ನಾವು ಒಂದು ಬೆಡ್ಡಲ್ಲಿ ಸರ್ ಒಂದು ಪಟ್ಟೆ ಅಂತ ಹೇಳ್ದಿರ್ತೀವಲ್ಲ, 1.5 ಕಟ್ ಸೊಪ್ಪಾಗುತ್ತೆ ಸರ್. ಆಗ್ಲೇ ನಮ್ಗೆ ಅರ್ಥ ಆಯ್ತದೆ ಇದು ಏನೋ ಕಡಿಮೆ ಆಗೈತೆ ಈ ಬೆಡ್ಗೆ, ಇಲ್ಲ ಗೊಬ್ಬರ ಕಡಿಮೆ ಆಗೈತಾ, ಇಲ್ಲ ಮಣ್ಣೇನೋ ಚೆನ್ನಾಗಿಲ್ವಾ, ಆ ಥರ ಮಾಡ್ಕೋತೀವಿ ಸರ್. ಈಗ ಒಂದು ಬೆಡ್ನ ಆಗಲ್ಲ, 3 ಅಡಿ ಅಂದ್ರೆ 3 ಅಡಿ ಎತ್ತರ, ಒಂದ್ ಅರ್ಧ ಒಂದ್ ಅಡಿ ಉದ್ದ ಎಷ್ಟಿರುತ್ತೆ ಅಂದ್ರೆ? ಉದ್ದ 55 ಅಡಿ 50 ಅಡಿ ಇರುತ್ತೆ. 50 ಅಡಿ ಇಷ್ಟರಲ್ಲಿ ಎಷ್ಟು ಕಂತೆ ಸೊಪ್ಪು ಬೆಳಿಬಹುದು? ಒಂದ 150 ಕಂತ ಸೊಪ್ಪು ಇರ್ತದೆ. 150 ಯಾವ ಸೊಪ್ಪ ಆದ್ರು? ಯಾವ ಸೊಪ್ಪ ಅರ್ವ ಅಷ್ಟೇನಮ್ಮ. 150 ರಿಂದ 40 ಚೆನ್ನಾಗಿ ಈ ಗೊಬ್ಬರ ಹಾಕೋದು ಹೊಸದ್ರಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಅದ್ರಲ್ಲಿ 150 ರಿಂದ ಹೆಚ್ಚು ಕಡಿಮೆ ಒಂದು 175-180 ಗಂಟೆನು ಬರುತ್ತೆ. ಒಂದೊಂದು ಕಂತೆನ ಏನ್ ಧಾರಣೆಗೆ ಮಾರ್ತೀರಿ? 10 ರೂಪಾಯಿ. 10 ರೂಪಾಯಿ ಹಳ್ಳಿ ಮೇಲೆ ಬಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ, ಮಾರ್ಕೆಟ್ ಅಲ್ಲಿ ಈಗ ಸೊಪ್ಪು ಒಂದ್ಸಲ ಬರುತ್ತೆ 50 ರೂಪಾಯಿ ಇರುತ್ತೆ. ನಾವು ಅವಾಗ ಏನ್ ಮಾಡ್ತೀವಿ, ಒಂದ 40 ರೂಪಾಯಿ ಮಾರ್ತೀವಿ ನಾವು ಬೆಳೆದಿರೋದೆಲ್ಲ. ಸಾವಯವ ಸಂತೆಯಲ್ಲಿ ಏನ್ ಮಾಡಿದಾರೆ ಅಂದ್ರೆ 10 ರೂಪಾಯಿ ಮಿನಿಮಮ್ ಮಾರಕ್ಕೆ ಇದ್ ಮಾಡವ್ರೆ, ಅಲ್ಲಿ ಮಿನಿಮಮ್ ಕಟ್ತೀವಿ ಸರ್. 10 ರೂಪಾಯಿಗೆ ಏನ್ ಕಟ್ಟಬೇಕು ಮಾರ್ತೀವಿ. ಇಲ್ಲಿ ದಂಡ್ಯಾ ಕಟ್ತೀರಾ ಹಳ್ಳಿ ಮೇಲೆ? ಹಳ್ಳಿ ಇಲ್ಲಿ ದಂಡೆ ಅಂದ್ರೆ ರೇಟ್ ಜಾಸ್ತಿ ಇದ್ದಂಗ ಅಲ್ಲಿ ಅಲ್ಲಿ ರೇಟ್ ಜಾಸ್ತಿ. ನಮ್ಮ ಹಳ್ಳಿಗಳಿಗೆ ಹೆಂಗ್ ಕಟ್ಟಬೇಕು ಅಂದ್ರೆ ಹಳ್ಳಿಯಲ್ಲಿ ಸರ್ ಇರುತ್ತೆ, ಮಾರ್ಕೆಟ್ ಅಷ್ಟಪ್ಪನೆ ಕಟ್ಟಕ್ಕಾಗಲ್ಲ. ಈಗ ಅವರು 50 ರೂಪಾಯಿಲಿ ಮಾರ್ತಾರೆ, ತಂದು ಮಾರೋರಿಗೆ ಸ್ವಲ್ಪ ಇಟ್ಕೊಂಡು ಮಾರ್ತಾರಲ್ಲ. ಈಗ ನಾವು ಬೆಳೆದು ಮಾರೋದಲ್ವಾ, ಅದನ್ನ ಕಂತೆನ ಅವತ್ತಿಗೆ ಏನ್ ರೇಟ್ ಇರುತ್ತೆ ಅವಂಗ್ ಕಟ್ ಮಾಡ್ತೀವಿ. ರೇಟಿಗೆ ತಕ್ಕಂತೆ ಕಂತೆ ಕಟ್ತೀರಿ, ಮಾರಾಟ ಮಾಡ್ತೀರಿ ಅಲ್ವಾ? ಸರಿ ಅಪ್ಪ, ಸಂತೋಷ. ಅಂದ್ರೆ ಈಗ ಸೊಪ್ಪು ತರಕಾರಿ ಬೆಳೆದು ಮಡಿನಲ್ಲಿ ಆದಾಯ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ಟದೆ ಅಲ್ವೇ? ಲಾಸ್ ಯಾವಾಗ್ಲೂ ಆಗಿಲ್ವೇ? ಇಲ್ಲ ಸರ್. ಆಗಿತ್ತು ಅಂದ್ರೆ ಸರ್ ಅದು ಒಂದು 2 ವರ್ಷದ ಹಿಂದೆ ಆಗಿತ್ತು. ಯಾಕೆ ಅಂತಂದ್ರೆ ಅದು ಸಾವಯವನ ಫಸ್ಟ್ ನಾವೆಲ್ಲ ಮಿನರಲ್ ನ ಬಳಸಿ ಗದ್ದೆಗೆ, ಸಡನ್ಲಿ ನಾವು ಸಾವಯವಕ್ಕೆ ಬಂದಾಗ ಅಷ್ಟು ಆದಾಯ ಬರಲ್ಲ. ಈಗ ಬರ್ತಾ ಇದೆ, ಇವಾಗ ಬರುತ್ತೆ. ಯಾಕೆಂದ್ರೆ 5-6 ವರ್ಷದಿಂದ ಸತತ ಸಾವಯವನೇ ಮಾಡ್ತಾ ಇದೀವಿ ಅಂದಾಗ ಫಲಿತಾಂಶ ಚೆನ್ನಾಗಿ ಬರ್ತಿದೆ. ಶಂಕರ್ ಅವರೇ, ಏನೇನು ಸೊಪ್ಪಿಂದು ವಸಂತಮ್ಮ ಅವ್ರು ಮಾಡಾಕ್ತಾರೆ ನಿಮ್ಗೆ ಮನೆಯಲ್ಲಿ? ಸೊಪ್ಪಲ್ಲಿ ಪಲ್ಯ ಮಾಡ್ತಾರೆ, ಪಾಲಕ್ ಗೊಜ್ಜು ಮಾಡಿಸ್ತೀವಿ, ಆಮೇಲೆ ತಿರ್ಗಿ ಸಬ್ಸಿಗೆಲಿ ಚಿತ್ರಾನ್ನ ಉಪ್ಸಾರು ಒಳ್ಳೊಳ್ಳೆ ಅಡಿಗೆ ಆಯ್ತು. ಅಷ್ಟೇನಾ ನೀವು ತಿಂದಿರೋದು? ನಾವು ಅಷ್ಟೇ ಜಾಸ್ತಿ ತಿನ್ನಲ್ಲ. ಅಲ್ಲಪ್ಪ, ಇನ್ನು ಏನಾದ್ರು ಇದ್ರೆ ನೆನಪಿಸ್ಕೊಳ್ಳಿ, ಆಮೇಲೆ ಅವ್ರು ಹೇಳ್ತಾರೆ ಏನೇನ್ ಮಾಡ್ತೀವಿ. ಎಲ್ಲಾನು ಮಾತ್ರ ನಾವು ಎಲ್ಲ ಇರೋರಿಬ್ರು ಏನ್ ತಿನ್ಕೋತೀವಿ ಸರ್? ಅಲ್ಲಮ್ಮ ಆಯ್ತು, ಏನೇನ್ ಮಾಡೋದು? ನನ್ಗೆ ಪ್ರತಿಯೊಂದು ಅಡಿಗೆ ಬರುತ್ತೆ ಸರ್. ಹೇಳಿ, ಸೊಪ್ಪಲ್ಲಿ ಏನೇನ್ ಮಾಡ್ತೀರಾ? ನಾನ್ ವೆಜ್ ಪ್ರತಿಯೊಂದು ಮಾಡ್ತೀನಿ. ಸೊಪ್ಪಲ್ಲಿ ಸಾರ್ ಅದು ಮೊಸೊಪ್ಪು ಮಾಡ್ತೀನಿ, ಉಪ್ಪು ಸಾಂಬಾರ್ ಮಾಡ್ತೀನಿ, ಪಲ್ಯ ಸಾಂಬಾರ್ ಮಾಡ್ತೀನಿ, ತಿಂಡಿಗೆಲ್ಲ ಮೆಂತ್ಯ ಬಾತು ಚಿತ್ರಾನ್ನ, ಸಬ್ಸಿಗೆ ಸೊಪ್ಪು ಚಿತ್ರಾನ್ನ, ನುಗ್ಗೆ ಸೊಪ್ಪಲ್ಯ, ಅಕ್ಸೆ ಸೊಪ್ಪಲ್ಯ ಎಲ್ಲ ವಾರದಲ್ಲಿ 4 ದಿನ ಪಲ್ಯ ಸೊಪ್ಪುಗಳಾದ್ರೆ ವಾರದಲ್ಲಿ 3-4 ದಿನ ತರಕಾರಿ ಸಾಂಬಾರ್ ಇರುತ್ತೆ. ದಿನಾ ಸೊಪ್ಪು ತಿನ್ನಕ್ಕೆ ಬೇಜಾರಾಗಲ್ವೇನ್ರಿ? ಮಧ್ಯ ಒಂದಿನ ಸೊಪ್ಪು, ಒಂದಿನ ತರಕಾರಿ, ಒಂದಿನ ಸೊಪ್ಪು, ಒಂದಿನ ತರಕಾರಿ ಮಾಡ್ತೀವಿ. ನೋಡಿದ್ರ ಅವ್ರನ್ನ ಕೇಳ್ತೀನಿ, ತಡಿಯಲ್ಲ, ಬೇಜಾರೇನಾಗ್ತಿಲ್ಲ ನಿಮ್ಗೆ? ಇಲ್ಲ ಸರ್, ಏನು ಬೇಜಾರೇನಿಲ್ಲ. ನಾವು ಅಲ್ಲಿ ಸೊಪ್ಪು ಹೆಂಗೆ ಉಳ್ಕೊಂಡಿರ್ತದೆ ಹಂಗೆ ತಗೊಬಂದು ಮನೇಲಿ ಮಾಡ್ಕೋತೀವಿ. ನಾವು ಜಾಸ್ತಿ ಉಪಯೋಗಿಸಲ್ಲ. ಅಂದರೆ ಉಳಿದಿರೋದನ್ನ ಉಳಿದಿರೋದು ಇಲ್ಲ, ವೇಸ್ಟ್ ಆಗಬಾರ್ದು, ವೇಸ್ಟ್ ಆಗಬಾರ್ದು ಅಲ್ವೇ? ಹಾಂ ಸರ್. ಈಗ ಸಾವಯವದ ಸೊಪ್ಪನ್ನು ತಿಂತೀರಿ, ವಸಂತ ಅವರು ಒಳ್ಳೆ ವೆರೈಟಿ ಮಾಡಾಕ್ತಾರೆ ನಿಮಗೆ ಅಲ್ವಾ? ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿಮಗೆ? ನಮ್ಗೆ ಚೆನ್ನಾಗಿದೆ ಸರ್, ನನ್ನ ಆರೋಗ್ಯ. ಹೌದಾ? ಹಾಸ್ಪಿಟಲಿಂದ ತುಂಬಾ ವರ್ಷಗಳಿಂದ ದೂರ ಸರ್ ನಾವು. ಹೌದಾ? ಹೌದು. ಎಷ್ಟು ವರ್ಷ ಆಯ್ತು ಆಸ್ಪತ್ರೆ? ನಾವೆಲ್ಲ ಆಸ್ಪತ್ರೆ ಅಷ್ಟಾಗಲ್ಲ. ನೆಗಡಿ ತಲೆನೋ ಬಂತು ಅಂತ ಅಂದ್ರೆ ಮನೇಲಿ ನುಗ್ಗೆ ಸೊಪ್ಪು, ಹುಳಿಕಾಳು ಉಪ್ಸಾರು, ಹುಳಿಕಾಳು ಸಾಂಬಾರು ಈ ತರದ ತಿನ್ಬಿಡ್ತೀವಿ. ನೆಗಡಿ ತಲೆನೋ ಕಡಿಮೆ ಆಗ್ಬೇಕಾದ್ರೆ ಅಷ್ಟೇ. ನಾವು ಆಸ್ಪತ್ರೆ ಅಂತ ತುಂಬಾ ದಿನ ನೋಡಲ್ಲ. ಹೌದೇ? ನಮ್ಮ ಮಗುನು ಅಷ್ಟೇ, 16 ವರ್ಷಗಳ ಕಾಲ ಜ್ವರ ಬಂದಿ ನನ್ನ ಮಗಳಿಗೆ. ಅಂದ್ರೆ ಇದು ನೀವು? ನಾವು ಸಾವಯವ ಆರ್ಗ್ಯಾನಿಕ್, ಸಾವಯವ ಆಮೇಲೆ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಪ್ರತಿಯೊಂದು ನಾಟಿ ಹಸುದೇ ಬಡಿಸ್ತೀನಿ ನಾನು. ನಾಟಿ ಹಸು ಪಲ್ಲ ಆಯ್ತು ಅಂತ ಸಿಗ್ಲಿಲ್ಲ ಹಾಲು ಅಂದ್ರೆ ನಾವು ಹಾಲನ್ನೇ ಕುಡಿಸಲ್ಲ. ಹೌದಾ? ಹೌದು. ಮತ್ತೆ ಹಾಲು ಕುಡಿಸಲ್ಲ ನಮ್ಮ ಆ ತಿಂಗಳು ಬಿಡ್ತೀವಿ. ನಾಟಿ ಹಸು ಎಲ್ಲಿರುತ್ತೆ ಅಲ್ಲೇ ತಂದು ಕುಡಿತೀವಿ. ನಮ್ಮನೇಲಿ ಜರ್ಸಿ ಹಸು ಹಾಲು ಕರೆದ್ರು ರೇರ್ ನಾವು ಕಾಫಿ ಕುಡಿಯೋದು. ಶಂಕರ್ ಅವ್ರಿಗೆ ಟೀ ಬೇಕು ಅಂತಂದ್ರೆ ಹಾಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಹಾಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತು ಮನೇಲಿ ಯಾವ್ದಿರುತ್ತೆ ಯಾವ್ದಿರಲ್ಲ ಅಂತ. ಇವಾಗ ನಾಟಿ ಹಸುದು ಎಲ್ಲೂ ಕುಡಿಸಲ್ಲ ಹೊರಗಡೆ. ಹೊರಗಡೆ ಕುಡ್ಕೊಂಬಂದ್ರೆ ಏನ್ ಮಾಡ್ತೀವಿ? ಏನ್ ಅಪರೂಪದ ಮಾಂಸಾಹಾರಿ ತಿಂದಂಗೆ ಅನ್ಕೋತೀವಿ. ಸಂತೋಷ. ನಮ್ಮ ಅಂದ್ರೆ ನೀವು ಒಳ್ಳೆ ಆಹಾರವನ್ನ ತಿಂತಾ ಇರೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಆಮೇಲೆ ಆರೋಗ್ಯಕ್ಕಾಗಿ ನೀವು ಮಾಡುವಂತ ಖರ್ಚು ಕಡಿಮೆ ಆಗಿದೆ ಅಲ್ವಾ ತಾಯಿ? ಅದು ಒಂದು ಒಳ್ಳೆ ವಿಚಾರಣೆ ಅಲ್ವಾ? ಈಗ ನಾವ್ ಏನೇನೋ ಹಾಕಿ ಹೊಡೆದು ತಿಂಗಳಿಗೆ 10,000-20,000 ಆಸ್ಪತ್ರೆ ಖರ್ಚು ಮಾಡೋ ಬದಲು ಒಳ್ಳೆ ಆಹಾರ ತಿಂದ್ರೆ ಅಷ್ಟು ಉಳಿತಾಯ ಆಯ್ತು. ಉಳಿತಾಯ ಆಯ್ತು ಸರ್. ಅದು ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಸರ್, ಅವ್ರು ಬೆಳಿತಾವ್ರೆ ಪರವಾಗಿಲ್ಲ. ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಇವಾಗ ಪರವಾಗಿಲ್ಲ, ತುಂಬಾ ಜನ ಹುಕ್ಕೊಂಡವ್ರೆ ವಸಂತ ಬೆಳೆ ಅಂತ ತರಕಾರಿ ಎಲ್ಲ ಸಾವಯವ ಇರುತ್ತೆ, ಅಲ್ಲೇ ತಗೋಬೇಕು, ಅಲ್ಲೇ ತಗೋಬೇಕು, 1/2 ಕೆಜಿ ತಗೋಬೇಕು, 1/2 ಕೆಜಿ ತಗೋಬೇಕು ಅನ್ನೋರು ಇದಾರೆ ಸರ್. ಆಮೇಲೆ ಅದು ಬಿಟ್ರೆ ನಮ್ ಫ್ಯಾಮಿಲಿಗೆಲ್ಲ ಸರ್ ನಾನು ಸೊಪ್ಪು ತರಕಾರಿ ಕೊಡ್ಕೋತೀನಿ. ನಿಮ್ ಫ್ಯಾಮಿಲಿ ಅಂದ್ರೆ? ನಂದು ತಂಗಿ ಮನೆ, ನಂದು ಅಮ್ಮನ ಮನೆ, ಅವ್ರಿಗೆಲ್ಲ ನಮ್ ಮನೆ ತರಕಾರಿ ಸೊಪ್ಪೆ ಹೋಗುತ್ತೆ ಸರ್. ಅವ್ರು ತಗೊಳಕು ಬಿಡಲ್ಲ, ನಾನು ಹೊರಗಡೆ ಏನು ತಂದು ತಿನ್ನಕ್ಕೂ ಕೊಡಲ್ಲ, ಬಿಡಲ್ಲ. ನಾನು ದುಡ್ಡು ಕೊಡ್ತಾರ ಕೊಡಲ್ವ ನಿಮ್ಗೆ? ಬೇಡ, ಫ್ಯಾಮಿಲಿ ಅಲ್ವಾ, ತಿನ್ಲಿ, ಚೆನ್ನಾಗಿರ್ಲಿ. ಹೌದಾ? ನೀವು ಕೊಡ್ತೀರೇನ್ರಿ ನಿಮ್ ಫ್ಯಾಮಿಲಿಗೆ ಶಂಕರ್ ಅವರೇ? ಹೌದು ಸರ್, ನಮ್ಮ ಅಕ್ಕ ಪಕ್ಕ ಎಲ್ಲ ಬರ್ತಾರೆ, ನಮ್ಮ ಅತ್ತಿರು ತಗೊಂಡಿರ್ತಾರೆ. ಹೌದಾ? ಹ್ಞೂ ಸರ್. ಓಕೆ, ಪರವಾಗಿಲ್ಲ, ಪುಣ್ಯದ ಕೆಲಸ. ಹೌದು, ಮನೆಯವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಆರೋಗ್ಯ ಫಸ್ಟ್ ಆಫ್ ಆಲ್, ಆರೋಗ್ಯನೇ ಮುಖ್ಯ ಅಲ್ವೇ. ದುಡ್ಡು ನಾಳೆನೂ ಸಂಪಾದನೆ ಮಾಡ್ಬೋದು ನಾವು ಚೆನ್ನಾಗಿದ್ರೆ. ಈಗ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು? ಅದೇ ಸರ್, ಇನ್ನ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಇನ್ನ ಜಾಸ್ತಿನ ಬೆಳ್ದಿ ಇನ್ನೊಂದು ಗುತ್ತಿಗೆ ಗದ್ದೆಗಳನ್ನ ಮಾಡಿ ಆತರ ಸಾವಯವನ ಮಾಡಿ ಮತ್ತೆ ಅವ್ರಿಗೂ ಪ್ರಾಡಕ್ಟ್ ನ ಕಳಿಸ್ಬೇಕು ಅನ್ನೋ ಆಸೆ ನನ್ಗೆ ಇನ್ನ ಐತೆ ಸರ್. ಅಂದ್ರೆ ಹೆಚ್ಚು ಉತ್ಪಾದನೆ ಮಾಡ್ಬೇಕು, ಆದಾಯ ಇನ್ನು ಜಾಸ್ತಿ ಆಗತ್ತೆ ಅಲ್ವೇ? ಹೌದು ಸರ್. ಆದ್ರೂ ದಿನ ಬೆಡ್ ಪಕ್ಕದಲ್ಲಿ ಕೂತು ಕೆಲಸ ಮಾಡಿ ಸೊಪ್ಪು ಕಿತ್ತು ಮಾಡೋ ತುಂಬಾ ದೈಹಿಕವಾದ ಶ್ರಮ ಅಲ್ವಾ ಶಂಕರ್ ಅವ್ರೆ? ಶ್ರಮ ಇರ್ತದೆ ಅಂದ್ರೆ ಫಲ ಸಿಗ್ತದೆ ಸರ್ ಅಲ್ವಾ? ಹೌದು, ಕಷ್ಟಪಟ್ರೇನೆ ಸುಖ. ಏನು ಅಲ್ಲೇನು ಶ್ರಮ ಇರಲ್ಲ, ಇಬ್ರು ಮಾತಾಡ್ಕೊಂಡು ಕಿದಿಳ್ತಾ ಇರ ಆರಾಮಕ್ಕೆ. ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ತೀವಿ ಅಂತಂದ್ರೆ ತಿಂಗಳೆಲ್ಲ ಕೆಲಸ ಮಾಡಿ ಅವ್ರು ಕೂಡ ಕೈಗೆ ಕೈ ಚಾಚ್ಕೊಂಡು ನಿಂತಿರ್ತೀವಿ ಸರ್ ನಾವು ಅಲ್ವಾ? ನಮ್ದು ಹಂಗಲ್ವಲ್ಲ, ನಮ್ಗೆ ಈಗ ಒಂದು ಹುಷಾರ್, ನೀವೇ ಹೇಳ್ತಾ ಇದ್ರಿ, ಒಂದು ಹುಷಾರ್ ಇಲ್ಲಾಂದ್ರೆ ಮಲ್ಕೋತೀವಿ. 6 ಅವರ್ ಮಲ್ಕೊಂಡ್ರು ನಾವು ಯಾರು ಕೇಳಲ್ಲ, ಯಾಕೆ ಮಲಗಿದಿ ಅನ್ನೋದಿಲ್ಲ. 6 ಅವರ್ ರಾತ್ರಿ ಇನ್ನು 6 ಅವರ್ ಜಾಸ್ತಿ ಕೆಲಸ ಮಾಡಿದ್ರೆ ಯಾಕೆ ಮಾಡದೆ ಅನ್ನೋರಿಲ್ಲ. ನಿಜ, ಅದು ನಮ್ಮ ಸ್ವಂತ. ಯಾವತ್ತಿದ್ರು ನಮ್ಮ ಗದ್ದೆಯಲ್ಲಿ ದುಡ್ಡನ್ನೇ ಬೆಳಿತೀವಿ ಅನ್ಕೋತೀವಿ ನಾವು. ನಿಜ ನಮ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ಸರ್. ಇವರು ನನ್ನ ಮದ್ವೆ ಆದಾಗ ಬೇರೆಯವ್ರ ಮನೇಲಿ ಕೆಲಸದಲ್ಲಿ ಇದ್ರು ಸರ್, 200 ರೂಪಾಯಿ ಕೆಲ್ಸಕ್ಕಿದ್ರು ಅವರು. ನನಗದೆಲ್ಲ ಇಷ್ಟ ಆಗ್ಲಿಲ್ಲ. ನಾವು ಕಡಿಮೆ ಓದ್ಬಿಟ್ಟಿದೀವಿ, ನಮ್ಗೆ ಏನೋ ಓದ್ಸಕ್ಕಾಗಿಲ್ಲ, ನಾವು ಓದ್ ಏನ್ ಸಾಧನೆ ಮಾಡಿಲ್ಲ ಅಂದಾಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ತಪ್ಪು ಸರ್. ಅದು ನನಗೆ ಇಷ್ಟನೂ ಇಲ್ಲ. ಅವ್ರಿಗೆಲ್ಲ ಹೇಳಿ ಬತ್ತಾರಾಗಿ ನಾ ಬೆಳ್ದಿ ಅದರಲ್ಲಿ ನಮ್ಗೆ ಆದಾಯ ಕಾಣದಿದ್ದಾಗ ನಾವು ಸುಮಾರು ಸಲ ಸೋತಿದ್ದೀವಿ ಸರ್. ಅದ ವ್ಯವಸಾಯದಲ್ಲಿ ಸೋತು ಸೋತು ಗೆದ್ದಿರೋದು ಸರ್. ಈಗ ಗೆಲ್ಕೋಬೇಕು ಅಂದರೆ ಅವ್ರ ಮಧ್ಯೆ ಒಂದ್ಸಲ ಅವಕಾಶಬಿಡ್ತು ಸರ್. ಆ 4 ವರ್ಷದಲ್ಲಿ ಭಾಳ ಕಷ್ಟ ಆಗ್ಬಿಡ್ತು ಸರ್ ನಮಗೆ. ಅವ್ರಿಗೂ ಹಿಂಗೆ ಅದೇ ಥರ ಸೋಮೇಸಕ್ಕೆ ಹೋಗ್ಬಿಟ್ಟು ಅವಕಾಶಬಿಡ್ತು ಮಂಡಲದವು. ಅದನ್ನ ಹುಷಾರು ಮಾಡಲಿಕ್ಕೆ ಸುಮಾರು 7-8 ಲಕ್ಷ ಅಷ್ಟೇ ದುಡ್ಡು ಖರ್ಚಾಗೈತೆ ಸರ್. ಆ ಸಂಪಾದನೆ ಇಲ್ದೇದಾಗ ಎಲ್ಲ ಸಾಲ ಮಾಡಿರೋದು. ಈಗ ಎಲ್ಲ ಸಾಲ ತೀರಿಸಿ ಆ ಮಗಳನ್ನ ಓದಿಸಿ ಆ ಮಗಳನ್ನ ಒಂದು ಇಂಜಿನಿಯರಿಂಗ್ ಮಾಡ್ತಾವನಿ ಅಂತಂದರೆ ಖುಷಿ ಇಲ್ವಾ ಸರ್ ಅದರಲ್ಲಿ?